ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಂದ ಸಂದೇಶ. ನಮಸ್ಕಾರ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಪ್ರತಿ ವರ್ಷ ಜೂನ್ 12ರಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ಜಗತ್ತಿನೆಲ್ಲೆಡೆ ಆಚರಿಸಲಾಗುತ್ತದೆ. ಬಾಲ ಕಾರ್ಮಿಕರು ಹಾಗೂ ಕಿಶೋರ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಅಪರಾಧವಾಗಿರುತ್ತದೆ. ನಾವೆಲ್ಲರೂ ಸೇರಿ ಮಕ್ಕಳ ಹಕ್ಕಿಗೆ ಅವರ ಬದುಕಿಗೆ ಶ್ರಮಿಸೋಣ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಮಕ್ಕಳ ಹಕ್ಕುಗಳನ್ನು ಮಕ್ಕಳಿಗೆ ಹಾಗೂ ಪೋಷಕರಿಗೆ ತಿಳಿಸುವ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ನೀವು ಸೇರಿ ಹಮ್ಮಿಕೊಳ್ಳೋಣ. ರಾಜ್ಯದ ಯಾವುದೇ ಭಾಗದಲ್ಲಿ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098ಗೆ ಕರೆ ಮಾಡಲು ಕೋರಲಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ, ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಬಾನುಲಿ ವರದಿಯನ್ನ, ನಂತರ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಈಗ ಮೊದಲಿಗೆ ಕೇಳೋಣ ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಬಾನುಲಿ ವರದಿ. ಈ ಕಾರ್ಯಕ್ರಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಇಂದು ಡಿರಾಂಪುರ್ ಗ್ರಾಮದಲ್ಲಿ ಜರುಗಿದ ಸಮಾರೋಪ ಸಮಾರಂಭದಲ್ಲಿ ಡ್ರೋನ್ ಸಿಂಪರಣಾ ಯಂತ್ರದ ಕುರಿತು ಮಾಹಿತಿ ಮತ್ತು ಮಳೆಗಾಲದಲ್ಲಿ ಸಾಕು ಪ್ರಾಣಿಗಳಿಗೆ ಬರುವ ಆರೋಗ್ಯ ಸಮಸ್ಯೆಗಳ ಕುರಿತು ಡಾ ವಿಶ್ವಾಸ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಸ್ತುತಿ ಅಮರೇಶ್ ಆಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ರಾಯಚೂರು ತಾಲೂಕಿನ ಡಿ ರಾಂಪುರ್ ಗ್ರಾಮದಲ್ಲಿ ಸಮಾರೋಪ ಸಮಾರಂಭ ಜರುಗಿತು. ಕಳೆದ ತಿಂಗಳು 29ರಿಂದ ಜರುಗಿದ ಈ ಕೃಷಿ ವಿಕಸಿತ ಸಂಕಲ್ಪ ಅಭಿಯಾನ ಜೂನ್ 12 ಇಂದು ಕೊನೆಗೊಂಡಿತು. ಈ ಸಂದರ್ಭದಲ್ಲಿ ರಾಯಚೂರು ತಾಲೂಕಿನ ಡಿ ರಾಂಪುರ್ ಗ್ರಾಮದಲ್ಲಿ ನಡೆದ ಈ ಸಮಾರೋಪ ಸಮಾರಂಭದಲ್ಲಿ ಡ್ರೋನ್ ಚಾಲಿತ ಸಿಂಪರಣಾ ಯಂತ್ರವು ಅತ್ಯಂತ ಗಮನವನ್ನು ರೈತ ಬಾಂಧವರಿಗೆ ಸೆಳೆಯಿತು. ಅತ್ಯಂತ ಕಡಿಮೆ ಅವಧಿಯಲ್ಲಿ, ಕಡಿಮೆ ಸಮಯದಲ್ಲಿ, ಮುಖ್ಯವಾಗಿ ಕಡಿಮೆ ಖರ್ಚಿನ ಒಂದು ವಿಧಾನದಿಂದ, ಡ್ರೋನ್ ತಂತ್ರಜ್ಞಾನದ ಮೂಲಕ ಇಂದು ಸಾಕಷ್ಟು ಜನ ರೈತ ಬಾಂಧವರು ತಮ್ಮ ಬೆಳೆಗಳಿಗೆ ಸಿಂಪರಣೆಯನ್ನು ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಇಫ್ಕೋ ಕಂಪನಿಯ ಡ್ರೋನ್ ಹೇಗೆ ಕೆಲಸವನ್ನು ಮಾಡ್ತದೆ, ಅದು ಚಾಲನೆ ಮಾಡುವಂತಹ ಪ್ರಕ್ರಿಯೆ, ರೈತ ಬಾಂಧವರಿಗೆ ಯಾವ ರೀತಿಯಾದಂತಹ ಒಂದು ಅನುಕೂಲವನ್ನು ಮಾಡ್ತದೆ ಎಂಬಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ಜೊತೆಗೆ ಭಾರತೀಯ ಪಶು ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದಂತಹ ಡಾಕ್ಟರ್ ವಿಶ್ವಾಸ್ ಅವರುಗಳು ಕೂಡ ಭಾಗಿಯಾಗಿ ರೈತ ಬಾಂಧವರಿಗೆ ಈ ಮಳೆಗಾಲದಲ್ಲಿ ಬರುವಂತಹ ಜಾನುವಾರುಗಳಿಗೆ ರೋಗಗಳ ಮಾಹಿತಿ ಕುರಿತು, ಹಾಗೆಯೇ ನಿರ್ವಹಣಾ ಕ್ರಮಗಳ ಕುರಿತು ನಮ್ಮೊಂದಿಗೆ ವಿಚಾರವನ್ನು ಹಂಚಿಕೊಂಡರು. ಬನ್ನಿ, ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ, ಹಾಗೆಯೇ ಜೊತೆಗೆ ನಮ್ಮ ರಾಜ್ಯದಲ್ಲಿ, ದೇಶಾದ್ಯಂತ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ಜರುಗುತ್ತಿದೆ. ಈ ನಿಟ್ಟಿನಲ್ಲಿ ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳು, ಮುಖ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರಗಳ ವಿಜ್ಞಾನಿಗಳು ರೈತ ಬಾಂಧವರಿಗೆ ಕ್ಷೇತ್ರ ಮಟ್ಟದಲ್ಲಿ ಮಾಹಿತಿಯನ್ನು ನೀಡುತ್ತಾ ಇಲಾಖೆಗಳ ವಿವಿಧ ಯೋಜನೆಗಳ ಜೊತೆಗೆ ಬೇಸಾಯ ಕ್ರಮಗಳು, ಬೀಜಗಳ ಆಯ್ಕೆ, ತಳಿಗಳ ಆಯ್ಕೆ, ಮುಖ್ಯವಾಗಿ ಕೀಟ ರೋಗಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು ನೀಡುವುದರ ಜೊತೆಗೆ, ಇತ್ತೀಚೆಗೆ ಡ್ರೋನ್ ತಂತ್ರಜ್ಞಾನವನ್ನು ಬಳಸಿ ಸಿಂಪರಣೆ ಮಾಡುವಂತಹ ಒಂದು ವಿಧಾನ ಇತ್ತೀಚೆಗೆ ಪ್ರಚಲಿತವಾಗಿದೆ. ಸಾಕಷ್ಟು ಅದು ಲಾಭವನ್ನು ಕೂಡ, ಸಮಯವನ್ನು ಕೂಡ ನಮ್ಮ ರೈತ ಬಾಂಧವರಿಗೆ ದೊರೆತಿದೆ. ಈ ನಿಟ್ಟಿನಲ್ಲಿ ಡ್ರೋನ್ ಯಂತ್ರದ ಸಿಂಪರಣೆಯಿಂದ ಏನೇನು ಲಾಭಗಳಾಗ್ತವೆ, ಯಾವ ರೀತಿ ಅದನ್ನು ಸಿಂಪರಣೆ ಮಾಡಬಹುದು, ಅದರಿಂದ ಆಗುವ ಉಪಯೋಗಗಳು, ಅದು ಹೇಗೆ ಕೆಲಸವನ್ನು ಮಾಡ್ತದೆ ಎಂಬಂತಹ ಒಂದು ವಿಚಾರವನ್ನು ನಮ್ಮ ಜೊತೆ ಇವತ್ತು ರೈತ ಬಾಂಧವರಿಗೆ ಮಾಹಿತಿ ನೀಡಲಿಕ್ಕೆ ಇಫ್ಕೋ ಕಂಪನಿಯ ಸಚಿನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಡ್ರೋನ್ ಒಂದು ಸಿಂಪರಣೆ ಯಂತ್ರ, ಇದು ಆಕಾರದಲ್ಲಿ ಹೇಗಿರುತ್ತದೆ ನಮ್ಮ ರೈತ ಬಾಂಧವರಿಗೆ ಸ್ವಲ್ಪ ಅದರ ವಿನ್ಯಾಸ? ನಮಸ್ತೆ ರೈತರ ಬಾಂಧವರೇ ಎಲ್ಲರಿಗೂ, ಸಚಿನ್ ನಾನು. ಇಫ್ಕೋ ಸಂಸ್ಥೆಯ ಕ್ಷೇತ್ರಾಧಿಕಾರಿಯಾಗಿ ರಾಯಚೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಆಗಲೇ ಕೆಲವು 15 ದಿನಗಳಿಂದ ರಾಯಚೂರಿನ ಸುಮಾರು 90 ಹಳ್ಳಿಗಳಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಡಿಯಲ್ಲಿ ಇಫ್ಕೋ ಸಂಸ್ಥೆಯಿಂದ ಡ್ರೋನ್ನ ಬಳಸಿ ಸ್ಪ್ರೇ ಮಾಡೋದ್ರಿಂದ ಆಗುವಂಥ ಉಪಯೋಗಗಳ ಬಗ್ಗೆ ರೈತರಿಗೆ ಮಾಹಿತಿಯನ್ನು ನೀಡ್ತಾ ಬಂದಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ರೈತರಿಗೆ ಡ್ರೋನ್ ಏನಕ್ಕೆ ಬೇಕು ಅಂತಂದರೆ 3 ಸಮಸ್ಯೆಗಳಿರ್ತವೆ ಸ್ಪ್ರೇ ಮಾಡಬೇಕು ಅಂತಂದರೆ. ಆ ಸಮಸ್ಯೆಗಳು, ಒಂದು ಲೇಬರ್ನ ಪ್ರಾಬ್ಲಮ್, ಇನ್ನೊಂದು ಸಮಯದ ಅಭಾವ, ಮತ್ತೊಂದು ನೀರಿನ ಕೊರತೆ. ಈ 3 ಸಮಸ್ಯೆಗಳನ್ನು ಸಹ ನಾವು ಈ ಡ್ರೋನ್ನ ಸ್ಪ್ರೇನ ಮುಖಾಂತರ ನಾವು ಹೊರಗೆ ಬರ್ಬೋದು. ಹೇಗೆ ಅಂತೇಳಿದ್ರೆ, ನಾವು ಈ ಡ್ರೋನ್ನ ಸ್ಪ್ರೇನ ಮುಖಾಂತರ 1 ಎಕರೆನ ಸ್ಪ್ರೇ ಮಾಡೋದಕ್ಕೆ ನಾವು ಈ ಡ್ರೋನ್ನಿಂದ 7 ನಿಮಿಷವನ್ನು ತಗೊಳುತ್ತೆ. ಕೇವಲ 7 ನಿಮಿಷಗಳಲ್ಲಿ ನಾವು 1 ಎಕರೆಯನ್ನು ಸ್ಪ್ರೇ ಮಾಡ್ಬೋದು. ಮತ್ತು 10 ಲೀಟರ್ ನೀರು ಸಾಕು. ನಾವು ಏನಾದ್ರು ನ್ಯಾಪ್ಸ್ಯಾಕ್ ಸ್ಪ್ರೇಯರ್ಸು ಅಥವಾ ಬೇರೆ ಸ್ಪ್ರೇಯರ್ಸ್ಗಳಿಂದ ಸ್ಪ್ರೇ ಮಾಡಿದ್ರೆ 1 ಎಕರೆ ಸ್ಪ್ರೇ ಮಾಡೋದಕ್ಕೆ 100-200 ಲೀಟರ್ ನೀರು ಬೇಕಾಗುತ್ತೆ. ಬಟ್ ಡ್ರೋನಿಂದ ಸ್ಪ್ರೇ ಮಾಡಿದ್ರೆ ನಮಗೆ ಕೇವಲ 10 ಲೀಟರ್ ನೀರಿನಲ್ಲಿ ನಾವು 1 ಎಕರೆಯನ್ನು ಸ್ಪ್ರೇ ಮಾಡ್ಬೋದು. ಇದರಿಂದ ನಮಗೆ ಸಮಯದ ಅಭಾವ ಮತ್ತು ಲೇಬರು ಮತ್ತು ಟೈಮ್ ಮೂರು ಕೂಡ ನಾವು ಉಳಿಸಿದಂಗೆ ಆಗುತ್ತೆ. ಸಚಿನ್ ಅವರು ಬಹಳ ವಿಚಾರವನ್ನು ಹೇಳಿದ್ರು. ಯಾಕಂತಂದ್ರೆ ಡ್ರೋನ್ನಲ್ಲಿ ಒಂದು ರಾಸಾಯನಿಕಗಳ ಅಂಶನೂ ಕೂಡ ನಮಗೆ ಕಡಿಮೆ ಹೋಗ್ತದೆ, ಸಿಂಪರಣ ದ್ರಾವಣವೂ ಕೂಡ ಕಡಿಮೆ ಹೋಗ್ತದೆ ಅಂತ ಹೇಳ್ಬಿಟ್ಟು. ಈಗ ಅದು ಬೆಳೆಯ ಹಂತದಲ್ಲಿ ಅಥವಾ ಯಾವ ಯಾವ ಬೆಳೆಗಳಿಗೆ ಡ್ರೋನ್ ತಂತ್ರಜ್ಞಾನವೇನ, ಈಗ ಬಹುವಾರ್ಷಿಕ ಬೆಳೆಗಳು ತೋಟಗಾರಿಕೆ ಬರ್ತವೆ, ಜೊತೆಗೆ ನಮ್ಮ ಕೃಷಿಗಳು ಬೆಳೆಗಳಿಗೂ ಬರ್ತವೆ, ಯಾವ ಹಂತದಲ್ಲಿ ಈ ಡ್ರೋನ್ ತಂತ್ರಜ್ಞಾನವನ್ನು ಹೇಗೆ ಸಿಂಪರಣೆ ಮಾಡ್ತದೆ ಇದರ ಒಂದು ಕಾರ್ಯವೈಖರಿ? ಇದರ ಕಾರ್ಯವೈಖರಿ ಬಗ್ಗೆ ಹೇಳೋದಾದ್ರೆ, ಮುಖ್ಯವಾಗಿ ರಾಯಚೂರು ಜಿಲ್ಲೆಯಲ್ಲಿ ನಾವು ಹತ್ತಿ ಮತ್ತು ಭತ್ತವನ್ನು ಪ್ರಮುಖ ಬೆಳೆಗಳು. ಇಲ್ಲಿ ಭತ್ತಕ್ಕೆ ನಾವು ಫಸ್ಟ್ ಸ್ಪ್ರೇ ಅಂದರೆ 45 ದಿನಗಳ ನಂತರದಿಂದ ಸ್ಪ್ರೇನ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಫೋಲಿಯೇಜ್, ಈ ಸ್ಪ್ರೇ ಮಾಡೋದು ನಾವು ಫೋಲಿಯೇಜ್ ಮೇಲೆ ಆಗಿರೋದ್ರಿಂದ ಒಂದು 45 ದಿನಗಳ ನಂತರ ನಾವು ಯಾವ ಟೈಮಲ್ಲಿ ಬೇಕಾದರೂ ಸ್ಪ್ರೇನ ಮಾಡ್ಬೋದು. ಮತ್ತು ನೀವು ಹೇಳಿದಾಗೆ ಇದಕ್ಕೆ 10 ಲೀಟರ್ ನೀರು ಆಗಿರೋದ್ರಿಂದ ಏನು ರೆಕಮೆಂಡೆಡ್ ಡೋಸೇಜ್ ಇರುತ್ತೆ ಅದರಲ್ಲಿ 80% ಡೋಸ್ನ ಹಾಕಿ ಸ್ಪ್ರೇ ಮಾಡಿದ್ರು ಸಹ ಆಗುತ್ತೆ. ಈಗ ಬೆಳೆಯ ಒಂದು ಎತ್ತರ ಇರ್ತದೆ, ಎಷ್ಟು ಎತ್ತರದವರೆಗೆ ಇದು ಸಿಂಪರಣೆ ಮಾಡ್ತದೆ? ಇದು ಪೈಲಟ್ಗೆ ಒಂದು ಆಪ್ಷನ್ ಇರುತ್ತೆ, ಬೆಳೆಗಳ ಅನುಗುಣವಾಗಿ ಅವನು ಎತ್ತರವನ್ನು ಇದು ಮಾಡ್ಬೋದು. ಬೆಳೆಯ ಕ್ಯಾನೋಪಿ ಅಂತ ಏನು ಕರಿತೀವಲ್ಲ, ಆ ಕ್ಯಾನೋಪಿಯಿಂದ 1 ಫೀಟ್ ಹೈಟ್ಗಿಂದ, ಉದಾಹರಣೆಗೆ ಹೇಳೋದಾದರೆ ಹೆಸರು ಉದ್ದು ಬೆಳೆಗಳಿಗೆ ಸ್ಪ್ರೇ ಮಾಡೋದಾದರೆ ಅವು ತುಂಬ 1 ಫೀಟ್ ಅಥವಾ ಆ ಹೈಟ್ ಇರ್ತವೆ. ಪೈಲಟ್ ಆ ಹೈಟ್ಗೆ ತಮ್ಮ ಡ್ರೋನ್ ಇದನ್ನು ಹೈಟ್ನ ಅಡ್ಜಸ್ಟ್ ಮಾಡ್ತಾರೆ. ಮತ್ತು ಎತ್ತರದ ಬೆಳೆಗಳ ಶುಗರ್ ಕೇನ್ನೂ ಸ್ಪ್ರೇ ಮಾಡ್ಬೋದು, ಮತ್ತು ಅಡಿಕೆಗಳಿಗೂ ಸ್ಪ್ರೇ ಮಾಡ್ಬೋದು. ಅಂಥ ಬೆಳೆಗಳಿಗಾದರೆ ಆ ಪೈಲಟ್ ತನ್ನ ಹೈಟ್ಗೆ, ಬೆಳೆಯ ಎತ್ತರಕ್ಕೆ ಅನುಗುಣವಾಗಿ ಹೈಟ್ನ ಅಡ್ಜಸ್ಟ್ ಮಾಡಿ ಸ್ಪ್ರೇ ಮಾಡ್ತಾರೆ. ಬೆಳೆಯ ಕ್ಯಾನೋಪಿಗಿಂತ 1 ಅಡಿ ಎತ್ತರದಲ್ಲಿ ಇದನ್ನು ನಾವು ಸ್ಪ್ರೇ ಮಾಡುವಂಥದ್ದು. ಅಂದರೆ ಯಾವುದೇ ಬೆಳೆ ಇರಲಿ, ಆ ಬೆಳೆಯ ಒಂದು 1 ಫೀಟ್ ಎತ್ತರದಲ್ಲಿರುವಂತೆ, ಹೈಟ್ ಇರುವಂತೆ, ಅದರ ಒಂದು ಅಂತರವನ್ನು ಇಟ್ಟು ಸಿಂಪರಣೆಯನ್ನು ಮಾಡುವಂಥದ್ದು. ಉದಾಹರಣೆಗೆ ಹೈಟ್ ಹೋದ್ರಪ್ಪ ಅಂತಂದ್ರೆ ಅದರ ಒಂದು ರಾಸಾಯನಿಕಗಳು ಅದು ಗಾಳಿಗೆ ಹೋಗ್ತದೆ ಅಥವಾ ಏನಾದರೂ ಸಮಸ್ಯೆಗಳು? ಗಾಳಿ ಜಾಸ್ತಿ ಇತ್ತು ಅಂತಂದ್ರೆ ಡ್ರಿಫ್ಟ್ ಆಗುವಂತ ಸಮಸ್ಯೆಗಳು ಬರ್ತವೆ, ಅದನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇರೋದಿಲ್ಲ. ಅದಕ್ಕೆ ನಾಜಲ್ಗಳು ಎಷ್ಟಿರ್ತವೆ, ಎಷ್ಟು ನೀರಿನ ಕೆಪಾಸಿಟಿ, ಅದನ್ನು ಹೇಗೆ ಅದನ್ನು ಸಿಂಪರಣೆ ಮಾಡ್ಬೋದು? ಪ್ರಮುಖವಾಗಿ ಕೆಲವೊಂದು 4 ನಾಜಲ್ಗಳ ಡ್ರೋನ್ಗಳು ಬರ್ತವೆ, ಕೆಲವೊಂದು 6 ನಾಜಲ್ಗಳಿರುವಂಥ ಡ್ರೋನ್ಗಳು ಬರ್ತವೆ. ನಮ್ಮ ಇಫ್ಕೋ ಕಂಪನಿಯಿಂದ ನಾವು 4 ನಾಜಲ್ ಇರುವಂಥ ಡ್ರೋನ್ಗಳನ್ನ ಪ್ರೊವೈಡ್ ಮಾಡಿದ್ದೀವಿ. ಜೊತೆಗೆ ಇದರ ಒಂದು ಹಾರಾಟ ಅಥವಾ ಅದು ಪೆಟ್ರೋಲ್ ಚಾಲಿತ ಅಥವಾ ಬ್ಯಾಟ್ರಿ ಚಾಲಿತ ಹೇಗೆ? ಇದು ಬ್ಯಾಟ್ರಿ ಚಾಲಿತ. 1 ಸೆಟ್ ಬ್ಯಾಟ್ರಿಗೆ ನಾವು 3 ಎಕರೆಯನ್ನು ಸ್ಪ್ರೇ ಮಾಡ್ಬೋದು. ಇದರ ಫ್ಲೈಟ್ ಟೈಮ್ ಬಂದು 18-20 ನಿಮಿಷ ಇರುತ್ತೆ. ಸೊ 18-20 ನಿಮಿಷದಲ್ಲಿ ನಾವು 3 ಎಕರೆಯನ್ನು ಸ್ಪ್ರೇ ಮಾಡ್ಬೋದು. ಮತ್ತೆ ಬ್ಯಾಟ್ರಿ ಅದು ಏನಾದರೂ ಅದು ಕೆಪಾಸಿಟಿ ಇಳಿತಪ್ಪ ಅಂತಂದ್ರೆ ಮತ್ತೆ ಬ್ಯಾಟ್ರಿಯನ್ನು ಬದಲಿಸ್ಬೇಕು. ಬ್ಯಾಟ್ರಿಯನ್ನು ನಾವು ಏನು ಮಾಡಿದ್ದೀವಿ, ಎಕ್ಸ್ಟ್ರಾ 4 ಸೆಟ್ ಬ್ಯಾಟ್ರಿನ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಅವರಿಗೆ. ಅವರು ಅಲ್ಲಿ ಚೇಂಜ್ ಮಾಡಿದಿರ್ತಾರೆ. ಮತ್ತೆ ಅವ್ರಿಗೆ ವೆಹಿಕಲಲ್ಲೂ ಕೂಡ ನಾವು ಜನರೇಟರ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ಆ ಜನರೇಟರಲ್ಲಿ ರೀಚಾರ್ಜ್ ಆಗ್ತಿರುತ್ತೆ. ಈಗ ಸಚಿನ್ ಅವರಿಗೆ ತಮ್ಮದು ಡ್ರೋನ್ ಇದೆ, ಎಲ್ಲೆಲ್ಲಿ ತಾವು ಡ್ರೋನ್ ಇದು ಒಂದು ಬಾಡಿಗೆ ಆಧಾರಿತ ಕೇಂದ್ರಗಳನ್ನು ಇಟ್ಕೊಂಡಿದ್ದೀರಿ, ಅದರ ಒಂದು ಚಾಲನೆ ಆಯಿತು, ರೈತ ಬಾಂಧವರು ಯಾವ ರೀತಿಯಾಗಿ ತಾವು ಸೇವೆಯನ್ನು ಸಲ್ಲಿಸ್ತೀರಿ? ನಾವು ರೈತರ ಬಾಂಧವರು ನಮ್ಮನ್ನ ಸಂಪರ್ಕ ಮಾಡಿದ್ದೇ ಆಗಲಿ, ನಾವು ಅವರ ಹೊಲಕ್ಕೆ ಹೋಗಿ ಸ್ಪ್ರೇ ಮಾಡಿಕೊಡ್ತೀವಿ. ನಮ್ಮ ಡ್ರೋನ್ಗಳು ರಾಯಚೂರಿನಲ್ಲಿ ಒಟ್ಟು 8 ಡ್ರೋನ್ಗಳಿದ್ದಾವೆ. ರಾಯಚೂರು ಮತ್ತು ಮಾನ್ವಿ ತಾಲೂಕಿನಲ್ಲಿ 2 ತಾಲೂಕಿನಲ್ಲಿ 3 ಡ್ರೋನ್ಗಳಿದೆ. ಇದನ್ನು ನಾವು ಇಫ್ಕೋ ಸಂಸ್ಥೆಯಿಂದ ಡ್ರೋನ್ ಎಂಟರ್ಪ್ರಿನರ್ಸ್ಗೆ, ಅಂದರೆ ಸ್ವಯಂ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ಅಂತ ಕೊಟ್ಟಿದ್ದೀವಿ. ಅವರು ನಿಮಗೆ ಬಂದು ಬಾಡಿಗೆ ರೂಪದಲ್ಲಿ ಸ್ಪ್ರೇ ಮಾಡಿಕೊಡ್ತಾರೆ. ಎಕರೆಗೆ 300 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಎಕರೆಗೆ 300 ರೂಪಾಯಿ ಚಾರ್ಜ್ ಆಯಿತು. ಜೊತೆಗೆ 1 ಎಕರೆ ಅಥವಾ ಮಿನಿಮಮ್ ತಮ್ಮ ಡ್ರೋನ್ ಒಬ್ಬ ರೈತನ ಹೊಲದಲ್ಲಿ ಹೋಗಬೇಕಪ್ಪ ಅಂತಂದರೆ ಎಷ್ಟು ಎಕರೆ ತಮಗೆ ಬೇಕಾಗ್ತದೆ? ಮಿನಿಮಮ್ ಅಂತಂದರೆ 1-10 ಎಕರೆ ಇದ್ರು ಅಂತಂದರೆ ಅಲ್ಲಿ ಹೋಗಿ ಸ್ಪ್ರೇ ಮಾಡ್ಕೊಳ್ಳೋದು. ಯಾಕಂತಂದರೆ ಆ ಪೈಲಟ್ಗೆ ಹೋಗಿ ಸ್ಪ್ರೇ ಮಾಡುವಂತಹ ಎಫಿಷಿಯನ್ಸಿ ಇದಾಗಬೇಕಲ್ಲ, ಅದಕ್ಕೋಸ್ಕರ ಮಿನಿಮಮ್ 10 ಎಕರೆ ಇದ್ರೆ ನಡೆಯುತ್ತೆ. ಅಥವಾ ಒಬ್ರದ್ದು 10 ಎಕರೆ ಇಲ್ಲ ಅಂದ್ರೂ ಸಹ ಆ ಊರಲ್ಲಿ ಒಬ್ರದ್ದು 1-5 ಎಕರೆ, ಇನ್ನೊಬ್ರದ್ದು 5 ಎಕರೆ ಇತ್ತು ಅಂದ್ರೂ ಸಹ ಅವರಿಗೆ ಬಂದು ಸ್ಪ್ರೇನ ಮಾಡ್ಕೊಡ್ತಾರೆ. ಮುಂಚಿತವಾಗಿ ಏನಾದರೂ ತಮ್ಮಲ್ಲಿ ಹೆಸರನ್ನು ನೋಂದಣಿ ಮಾಡ್ಕೋಬೇಕಾ ಅಥವಾ ಇವತ್ತು ಬೇಕಪ್ಪ ಅಂತ ಇವತ್ತು ಸಿಗುತ್ತಾ ಹೇಗೆ? ಇಲ್ಲ, ಅಂದ್ರೆ 3 ಡ್ರೋನ್ ಅಷ್ಟೇ ಇರೋದ್ರಿಂದ ಒಂದು 3-4 ಡೇಸ್ ಮುಂಚಿತವಾಗಿ ನಮಗೆ ಹೇಳಿದ್ರೆ ಅವ್ರು ಬಂದು ಸ್ಪ್ರೇನ ಮಾಡ್ಕೊಡ್ತಾರೆ. ಅಂದ್ರೆ ರೈತ ಬಾಂಧವರು ಈಗಾಗಲೇ ಕಳೆದ 8 ವರ್ಷಗಳಿಂದ ಡ್ರೋನ್ ಇವು ರೈತರಿಗೆ ತಾವು ಕೊಡ್ತಾ ಇದೆ? ಡ್ರೋನ್ ಸೇವೆಯನ್ನ ಕಳೆದ 3 ವರ್ಷಗಳಿಂದ ಕೊಡ್ತಾ ಬಂದಿದ್ದೀವಿ, ಮುಂದೇನು ಸಹ ಈ ಸೇವೆಯನ್ನ ಮಾಡುತ್ತೆ. ಅಂದ್ರೆ 3 ವರ್ಷಗಳಿಂದ ರೈತ ಬಾಂಧವರು ಇದರ ಬಳಕೆಗೆ ಮುಂದಾಗ್ತಾ ಇದ್ದಾರೆ. ಮೊದಲನೇ ವರ್ಷದಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಇತ್ತು, ರೈತರ ಬಾಂಧವರು ಉಪಯೋಗಿಸೋದಕ್ಕೆ ಸ್ವಲ್ಪ ಹಿಂದೆ ಮಾಡ್ತಿದ್ರು. ಬಟ್ ಒಂದು ಸಲ ಒಂದು ಹಳ್ಳಿಯಲ್ಲಿ ಒಬ್ರು ಉಪಯೋಗಿಸೋದಕ್ಕೆ ಸ್ಟಾರ್ಟ್ ಮಾಡಿ ಅದರ ಉಪಯೋಗ ಗೊತ್ತಾದ್ಮೇಲೆ ಆ ಹಳ್ಳಿಯಲ್ಲಿ ನಮಗೆ 2ನೇ ವರ್ಷ 3ನೇ ವರ್ಷದಿಂದ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ. ಇನ್ಸ್ಪೈಟ್ ಹೇಳ್ಬೇಕಂದ್ರೆ ವಿ ಕಾಂಟ್ ಮೀಟ್ ದೇರ್ ಡಿಮ್ಯಾಂಡ್, ಅಂದ್ರೆ ನಮಗೆ ಅವ್ರ ಡಿಮ್ಯಾಂಡ್ ನ ಮೀಟ್ ಮಾಡೋಕೆ ಆಗ್ತಿಲ್ಲ, ಅಷ್ಟು ನಮ್ಮ ರೈತರ ಬಾಂಧವರಿಂದ ರೆಸ್ಪಾನ್ಸ್ಗಳು ಬರ್ತಿದೆ. ಅಂದ್ರೆ ಈಗ ಸಾಮಾನ್ಯವಾಗಿ ಒಬ್ಬ ರೈತ ಒಂದು 20 ಎಕರೆ ಇರ್ತದೆ, 30 ಎಕರೆ ಇರ್ತದೆ, ತಾವು ಒಬ್ಬ ಎಂಟರ್ಪ್ರಿನರ್ ಆಗಿ ಒಬ್ಬ ರೈತ ಅಥವಾ ಸಾಮಾನ್ಯವಾಗಿ ಬಾಡಿಗೆಯನ್ನು ಮಾಡುವಂತವರು, ಉದಾಹರಣೆಗೆ ಈಗ ಟ್ರಾಕ್ಟರ್ಗಳನ್ನ ತಮ್ಮ ಮನೇಲಿ ಇಟ್ಟುಕೊಂಡು ಮತ್ತೆ ಬೇರೆ ಹೊಲದಲ್ಲಿ ಕೂಡ ಬಾಡಿಗೆಗೆ ಹೋಗ್ತಾರೆ, ಒಬ್ಬ ರೈತ ಇದನ್ನ ಖರೀದಿ ಮಾಡಬಹುದಾ? ಈ ರೈತನ ಖರೀದಿ ಮಾಡಬಹುದು, ಇದಕ್ಕೆ ಸರ್ಕಾರದ ಕಡೆಯಿಂದ ಸಹ ಸಬ್ಸಿಡಿಗಳಿದೆ, ಅದನ್ನ ನೀವು ಕೃಷಿ ಇಲಾಖೆಯಲ್ಲಿ ವಿಚಾರಿಸಿದ್ರೆ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ. ಇದು ಒಂದು ಡ್ರೋನು, ನಾವು ಡ್ರೋನು ಜನರೇಟರ್ ಮತ್ತೆ ಅದನ್ನ ಒಯ್ಯೋದಕ್ಕೆ ಇವಿ ವೆಹಿಕಲ್ ಕೂಡ ಕೊಟ್ಟಿದ್ದೀವಿ, ಅದೆಲ್ಲ ಸೇರಿ ಒಂದು 20 ಲಕ್ಷ ರೂಪಾಯಿ ಅದು ಮೆಟೀರಿಯಲ್ ಇದಾಗಿದೆ. ಸಾಗಾಣಿಕೆ ಮಾಡೋದೊಂದು ಗಾಡಿ ಆಗಿರಬಹುದು, ಅದಕ್ಕೆ ಜನರೇಟರ್ ಆಗಿರಬಹುದು, ಜನರೇಟರ್ ಮತ್ತೆ ಅದಕ್ಕೆ 4 ಸೆಟ್ ಎಕ್ಸ್ಟ್ರಾ ಸ್ಪೇರ್ ಬ್ಯಾಟರೀಸ್ಗಳನ್ನ ಕೊಟ್ಟಿದ್ದೀವಿ, ಎಲ್ಲ ಸೇರಿ ಒಟ್ಟು 20 ಲಕ್ಷದ ಅದು ಒಂದು ಡ್ರೋನ್ ಸೆಟ್ ಬಂದಿರೋದು ಅವರಿಗೆ. ಅಷ್ಟು ಹೇಳ್ಕೊಳ್ಳುವಂತಹ ಒಂದು ರಿಪೇರಿ ಕೆಲಸಗಳು ಡ್ರೋನ್ ಅಲ್ಲಿ ಬರ್ತಾವೆ ಹೇಗೆ? ಹಾ ಸರ್, ಕೆಲವೊಂದು ರಿಪೇರಿ ಕೆಲಸಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾಜಲ್ಗಳಾಗಿರ್ಬೋದು, ಆ ರೆಕ್ಕೆಗಳಿದೆಯಲ್ಲ ರೆಕ್ಕೆಗಳದಾಗಿರ್ಬೋದು ಈ ತರ, ಮತ್ತೆ ಸ್ಟಾರ್ಟಿಂಗ್ ಏನಾದ್ರು ಪೈಲಟ್ಗಳದ್ದು ಕ್ರ್ಯಾಶ್ಗಳಾಗುವಂತ ಸಮಯದಲ್ಲಿ ಮಧ್ಯೆ ಏನಾದ್ರು ಹೊಲದ ಮಧ್ಯೆ ಮರ ಇತ್ತು ಅಥವಾ ಬೇರೆ ಏನೋ ಅಬ್ಸ್ಟಕಲ್ ಬಂದಾಗ ಅಲ್ಲಿಗೆ ಹೋಗಿ ಕ್ರ್ಯಾಶ್ ಆಗುವಂತಹ ಸಂಭವಗಳು ಜಾಸ್ತಿ ಇರ್ತವೆ. ಅಂತ ಟೈಮಲ್ಲಿ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸಿರ್ಬೇಕು, ಡ್ರೋನ್ಗೆ ಇನ್ಶೂರೆನ್ಸ್ ಮಾಡಿಸಿ ಅದನ್ನ ಕ್ಲೈಮ್ ಮಾಡಿ ಅವರು ರಿಪೇರಿಯನ್ನ ಮಾಡಿಕೊಡ್ತಾರೆ. ಅಂದ್ರೆ ಡ್ರೋನ್ ಅನ್ನ ಚಾಲನೆ ಮಾಡುವಂತವರು ಪಕ್ಕ ತರಬೇತಿಯನ್ನ ಪಡ್ಕೊಂಡು ಅದನ್ನ ಚಲಾಯಿಸಬೇಕು? ಹಾ ಸರ್, ಇದು ಡ್ರೋನ್ನ ಚಲಾಯಿಸಿ ಮಾಡೋದಕ್ಕೆ ಎಲ್ಲರಿಗೂ ಕೂಡ ಪರ್ಮಿಷನ್ ಇರೋದಿಲ್ಲ. DGCA ಇಂದ ನಾವು ಹೆಂಗೆ ಕಾರ್ ಅಥವಾ ಬೈಕ್ ಓಡಿಸ್ಬೇಕಂದ್ರೆ ಲೈಸೆನ್ಸ್ ಬೇಕು, ಅದೇ ರೀತಿ DGCA ಅವರು ಡ್ರೋನ್ ಪೈಲಟ್ಸ್ಗಳಿಗೆ ಅಂತಾನೆ ಟ್ರೈನಿಂಗ್ನ ಕೊಟ್ಟು ಅವ್ರಿಗೆ ಲೈಸೆನ್ಸ್ನ ಕೊಡ್ತಾರೆ. ಅವರು ಲೈಸೆನ್ಸ್ ಇರೋರು ಮಾತ್ರ ಡ್ರೋನ್ನ ಚಲಾವಣೆ ಮಾಡೋಕ್ಕೆ ಸಾಧ್ಯ ಸರ್, ಬೇರೆ ಯಾರು ಕೂಡ ಇದನ್ನ ಚಲಾಯಿಸೋಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಇತ್ತೀಚೆಗೆ ದೇಶಾದ್ಯಂತ ಸುದ್ದಿ ಮಾಡಿರುವಂಥದ್ದು ಇದು, ತಾವು ಹೇಳಿದ ಪ್ರಕಾರ ಸಮಯ ಉಳಿತದೆ, ಜೊತೆಗೆ ಲೇಬರ್ ಖರ್ಚುನು ಕೂಡ ಖರ್ಚು ಉಳಿತದೆ, ನಮ್ಮ ನೀರಿನ ಒಂದು ಸದ್ಬಳಕೆ ಕೂಡ ಆಗ್ತದೆ. ಇದನ್ನ ಮಾಡೋದ್ರಿಂದ ಹೇಗೆ ಅನುಕೂಲ ಅಂತ, ಅನಾನುಕೂಲತೆ ಏನಾದರೂ ಇದೆಯಾ? ಇದರಿಂದ ಅನಾನುಕೂಲತೆ ಅಂತ ಏನೂ ಇಲ್ಲ, ಬಟ್ ಹೂವು ಬಿಟ್ಟಿರುವಂತ ಸಮಯದಲ್ಲಿ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಹೂವು ಉದುರು ಅಂತ ನಮ್ಮ ರೈತರು ಆ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಹೂವು ಇರುವಂತ ಸಮಯವನ್ನ ಬಿಟ್ಟು, ಫಾರ್ ಎಕ್ಸಾಂಪಲ್ ತೊಗರಿಯಲ್ಲಿ ಫುಲ್ ಬ್ಲೂಮ್ ಸ್ಟೇಜ್ ಅಂತ ಏನ್ ಕರಿತೀವಿ ಆ ಹಂತವನ್ನ ಬಿಟ್ಟು ಬೇರೆ ಎಲ್ಲಾ ಹಂತದಲ್ಲೂ ಕೂಡ ಸ್ಪ್ರೇನ ಮಾಡಬಹುದು. ಅಂದ್ರೆ ಯಾವ ಸಂದರ್ಭದಲ್ಲಿ ಮಾಡಬೇಕು? ಈಗ ಸಾಮಾನ್ಯವಾಗಿ ರೈತ ಬಾಂಧವರು ಕಾಯಿ ಕಚ್ಚುವಂತದಲ್ಲಾಗಿರಬಹುದು, ಹೂವು ಬಿಡುವಂತದಲ್ಲಿ ಮಾಡಬಾರ್ದು. ಫುಲ್ ಬ್ಲೂಮ್ ಅಂದ್ರೆ ಫುಲ್ ಬ್ಲೂಮ್ ಸ್ಟೇಜ್ ಏನಿರುತ್ತೋ ಆ ಒಂದು ಸ್ಟೇಜ್ ನ ಬಿಟ್ಟು ಬೇರೆ ಇನ್ನೆಲ್ಲಾ ಹಂತದಲ್ಲೂ ಕೂಡ ಮಾಡಬಹುದು. ಈಗ ಕೆಲವೊಬ್ರು ಹೇಳ್ತಾರೆ, ಈಗ ಸ್ಪ್ರೇ ಮಾಡೋತ್ನಾಗ ಅದರದ್ದು ನಾವು ಬ್ಯಾಕ್ ಸ್ಪ್ರೇ ಅಥವಾ ಈ ಫೋರ್ ಸ್ಟ್ರೋಕ್ ಗನ್ ಪಂಪ್ಗಳನ್ನ ಏನ್ ಹೇಳ್ತೀವಿ ಹಳ್ಳಿಯಾಗ, ಆ ರೀತಿಯಾಗಿ ಸ್ಪ್ರೇ ಮಾಡೋದ್ರಿಂದ ಅದು ಗಾಳಿ ಆಡ್ತದೆ, ಗಿಡಗಳು ಅಲ್ಲಾಡ್ತವೆ, ಇದರ ಒಂದು ಫ್ಯಾನ್ ಇಂದ ಏನಾದ್ರೂ ಬೆಳೆಗಳಿಗೆ ಏನಾದ್ರೂ ಹಾನಿ ಆಗೋದಿಲ್ವಾ? ಇದರ ಒಂದು ಗಾಳಿ ಬೇಗ ಜಾಸ್ತಿ ಇರ್ತದೆ. ಇಲ್ಲ ಸರ್, ಆ ತರ ಹಾನಿ ರೀತಿ ಆಗೋದಿಲ್ಲ, ಆ ತರ ಯಾವುದೇ ರೀತಿಯಾದಂತಹ ಹಾನಿ ಆಗೋದಿಲ್ಲ. ಚೆನ್ನಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ, ರೈತ ಬಾಂಧವರಿಂದ ಪ್ರತಿಕ್ರಿಯೆ ಹೇಗಿದೆ ಈ ಡ್ರೋನ್ ಬಗ್ಗೆ? ಡ್ರೋನ್ ಬಗ್ಗೆ ಅದೇ ಸರ್, ನಾನು ಮುಂಚಿತವಾಗಿ ಹೇಳಿದಾಗೆ ಮೊದಲನೇ ವರ್ಷದಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಇತ್ತು, ಬಟ್ ಯಾವಾಗ ಫಾರ್ಮರ್ಗೆ ಅದ್ರದ್ದು 1 ವರ್ಷ ಉಪಯೋಗಿಸಿ ಅದ್ರದ್ದು ಉಪಯೋಗ ಗೊತ್ತಾಯ್ತು, ಅದಾಗಿದ ನಂತರ ಫಾರ್ಮರ್ಸ್ ಎಲ್ಲರೂ ಇದನ್ನ ಉಪಯೋಗಿಸ್ತಿದ್ದಾರೆ. ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಈವನ್ ನೀವು ಹೇಳ್ದಂಗೆ ಕೆಲವೊಂದು ರೈತರು ನಾವೇ ಖರೀದಿಗೆ ಅಂತಾನೂ ಕೇಳ್ತಿದ್ದಾರೆ, ಅವ್ರಿಗೂ ಕೂಡ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಈಗ ಉದಾಹರಣೆಗೆ ತಾವೀಗ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಈ ಡ್ರೋನ್ ಪ್ರಾತ್ಯಕ್ಷಿಕೆಯನ್ನು ಅವ್ರಿಗೆ ತೋರಿಸ್ತಾ ಇದ್ರಿ? ಹಾ, ಎಲ್ಲ ಹಳ್ಳಿಗಳಲ್ಲೂ ಸಹ ಈ ಡ್ರೋನ್ದು ಪ್ರಾತ್ಯಕ್ಷತೆಯನ್ನು ತೋರಿಸಿದ್ದೀವಿ. ಇದನ್ನು ಬಳಸೋದು ಹೇಗೆ ಅಂತ, ಅದರದ್ದು ಯಾವ ರೀತಿ ಬಳಸಬೇಕು ಅದನ್ನೆಲ್ಲ ಅವ್ರಿಗೆ ತೋರಿಸ್ಕೊಟ್ಟಿದ್ದೀವಿ. ಸುಮಾರು 90 ಹಳ್ಳಿಗಳಲ್ಲಿ ಒಂದು 45-50 ಹಳ್ಳಿಗಳಿಗೆ ಅಲ್ಲಿ ಸಹ ನಾವು ಈ ಡ್ರೋನ್ದು ತೋರಿಸ್ಕೊಟ್ಟಿದ್ದೀವಿ. ಎಲ್ಲರೂ ಅವರೇ ಕೇಳಿ ಕೇಳಿ ಇದು ಮಾಡಿಸ್ತಿರ್ತಾರೆ, ಅಲ್ಲಿ ಹೊಲಗಳಲ್ಲಿ ಅವರೇ ಕರ್ಕೊಂಡೋಗಿ ನಮ್ಮ ಹೊಲದಲ್ಲಿ ಅಂತಾನೆ ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿದೀವಿ ನಾವು. ಹೆಣ್ಮಕ್ಕಳೆಲ್ಲ ಒಂದು ವಿಸ್ಮಿತರಾಗಿ ಅವರು ಆಶ್ಚರ್ಯರಾಗಿ ನೋಡ್ತಾರೆ, ಆಶ್ಚರ್ಯಚಕಿತರಾಗಿ ಇದನ್ನ ನೋಡ್ತಿರ್ತಾರೆ. ತುಂಬಾ ರೈತರು ಬಂದವರು ಎಲ್ಲರೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇದ ಬಗ್ಗೆ ತೋರಿಸಿದ್ದಾರೆ. ಸಣ್ಣ ರೈತರು ಈಗ 1 ಎಕರೆ 2 ಎಕರೆ ಇದ್ದಾರೆ ಇದು ಬಾಂಧವರು, ಇದನ್ನ ಬಾಡಿಗೆ ಪಡ್ಕೋಬಹುದು? ಅಂದ್ರೆ 1 ಎಕರೆ 2 ಎಕರೆ ಇದ್ರು ಸಹ ಇದನ್ನ ಬಳಸಬಹುದು, ಬಟ್ ಅವ್ರೊಬ್ರಿಗೋಸ್ಕರನೇ ಡ್ರೋನ್ ಅವರು ಬಂದು ಮಾಡೋದಕ್ಕೆ ಅವ್ರಿಗೂ ಇದಾಗಲ್ಲ. ಸೊ ಹಂಗಾಗಿ ನಾನು ಮೊದಲೇ ಹೇಳ್ದಂಗೆ ಆ ಹಳ್ಳಿಯಲ್ಲೇ ಕೆಲವೊಂದು 3-4 ರೈತರು ಒಟ್ಟಿಗೆ ಕೂಡಿ ಅವ್ರನ್ನ 1-10 ಎಕರೆ ಆಗೋ ಆದ್ರೆ 3-4 ಜನ ರೈತರು ಸೇರಿ 10 ಎಕರೆ ಆಯ್ತು ಅಂತಂದ್ರೆ ಅವ್ರು ಬಂದು ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ ಡ್ರೋನ್ ಪೈಲಟ್ ಅವ್ರಿಗೂ ಕೂಡ ಇದಾಗುತ್ತೆ. ಸಚಿನ್ ಅವರು, ಈಗ ಮುಖ್ಯವಾಗಿ ಈಗ ನಾವು ಮ್ಯಾನ್ಯುವಲ್ ಆಗಿ ಎಣ್ಣೆ ಹೊಡೆಯುವತ್ನಾಗ ಪ್ರತಿಯೊಂದು ಸಾಲುಗಳನ್ನು ನಾವು ಎಣಿಸಿ ಇದನ್ನು ಬಿಟ್ಟಿದ್ದೀನಿ, ಈಗ ನೆಕ್ಸ್ಟ್ ಸಾಲ ಇದು ಅಂತ ಹೇಳ್ಬಿಟ್ಟು ನಾವು ಸರದಿ ಪ್ರಕಾರ ನಾವು ಅದನ್ನು ಜಾಗರೂಕತೆಯಿಂದ ಮಾಡ್ತೀವಿ. ಉದಾಹರಣೆಗೆ ಈಗ ಡ್ರೋನ್ನಿಂದ ಕೆಲವೊಂದು ಸಾಲುಗಳು ಅಥವಾ ಕೆಲವೊಂದು ಬೆಳೆಗಳು ಮಿಸ್ ಆಗೋ ಸಾಧ್ಯತೆ ಇದೆಯಾ ಸರ್? ನಾವು ಕೈಯಿಂದ ಸ್ಪ್ರೇ ಮಾಡುವಂಥ ಸಮಯದಲ್ಲಿ ಕೆಲವೊಂದ್ಸಲ ಮಿಸ್ ಆದರೂ ಆಗ್ಬೋದು, ಬಟ್ ಡ್ರೋನಿಂದ ಸ್ಪ್ರೇ ಮಾಡುವಂಥ ಸಮಯದಲ್ಲಿ ಮಿಸ್ ಆಗೋ ಚಾನ್ಸ್ ಇರಲ್ಲ, ಯಾಕಂದರೆ ಇದು GPS ಮುಖಾಂತರ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತಂದರೆ ಅದು ಲ್ಯಾಂಡನ್ನು ಒಂದು ಮ್ಯಾಪಿಂಗ್ ಮಾಡುತ್ತೆ. ಫಸ್ಟು ಲ್ಯಾಂಡ್ ಮ್ಯಾಪಿಂಗ್ ಆದಮೇಲೆ ಮಧ್ಯ ಎಲ್ಲೋ ಎಣ್ಣೆ ಖಾಲಿ ಆಯಿತು, ನೀರು ಖಾಲಿ ಆಯಿತು ಅಂದಾಗ ಅಲ್ಲಿ ಒಂದು ಮಾರ್ಕ್ನ ಮಾಡ್ತಾರೆ ಪೈಲಟ್ ಇನ್ ದಿಸ್ ಲೊಕೇಶನ್, ಅಂದರೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ನ ಪ್ರಕಾರ ಈ ಲೊಕೇಶನ್ನಲ್ಲಿ ಲಾಸ್ಟ್ ಸ್ಪ್ರೇ ಆಗಿದೆ ಅಂತ ಒಂದು ಮಾರ್ಕ್ನ ಮಾಡಿದ್ಮೇಲೆ ಅದು ಬದುಗೆ ಬರುತ್ತೆ. ಬದುಗೆ ಬಂದು ಮತ್ತೆ ಎಣ್ಣೆ ನೀರನ್ನ ಫಿಲ್ ಮಾಡಿಕೊಂಡು ಅದು ಎಲ್ಲಿ ಸ್ಟಾಪ್ ಮಾಡಿತ್ತು ಅಲ್ಲಿಗೆ ಹೋಗಿ ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡುತ್ತೆ ಸರ್. ಸೊ ಇದರಿಂದ ನಾವು ಮನುಷ್ಯರು ಸ್ಪ್ರೇ ಮಾಡುವಾಗ ಕೆಲವೊಂದು ಗುರುತನ್ನ ಮಾಡಿ ಬಂದಿರ್ತೀವಿ, ಆ ಗುರುತು ಮರ್ತೋಗಿ ಎಣ್ಣೆ ಡಬಲ್ ಸ್ಪ್ರೇ ಆಗೋದು ಅಥವಾ ಒಂದು ಮಿಸ್ ಆಗೋ ಥರ ಇರುತ್ತೆ. ಬಟ್ ಈ ಡ್ರೋನ್ ಸ್ಪ್ರೇಯಿಂದ ಆ ರೀತಿ ಏನು ಆಗಲ್ಲ ಸರ್. ಯಾವುದೇ ಒಂದು ಸಾಲುಗಳು ತಪ್ಪಿ ಹೋಗುವಂತಹ ಒಂದು ಅವಕಾಶಗಳು ಅವಕಾಶನೇ ಬರಲ್ಲ, ಯಾಕಂದ್ರೆ ಇದು GPS ಮ್ಯಾಪಿಂಗ್ ಮುಖಾಂತರ ಆಗೋದ್ರಿಂದ ಎಣ್ಣೆ ಎಲ್ಲಿ ಖಾಲಿ ಆಗಿತ್ತೋ ಆ ಒಂದು ಲೊಕೇಶನ್ಗೆ ಇದು ಹೋಗಿ ಮತ್ತೆ ಸ್ಟಾರ್ಟ್ ಮಾಡುತ್ತೆ ಸರ್. ಅಂದ್ರೆ ಈಗ ತಾವು ಕಳೆದ ವರ್ಷ ಅಥವಾ ಒಂದ್ 2-3 ವರ್ಷಗಳಿಂದ ಸಿಂಪರಣೆ ಮಾಡ್ತಾ ಇದ್ದೀರಿ, ಡ್ರೋನ್ ಅನ್ನ ಬಳಕೆ ಮಾಡಿದಂತಹ ರೈತ ಬಾಂಧವರ ಪ್ರತಿಕ್ರಿಯೆ ಹೇಗಿದೆ, ಅವ್ರು ಏನಂತಾರೆ? ಆ ರೈತ ಬಾಂಧವರು ಅವ್ರು ಇದ್ ಮಾಡಿದ್ರೆ ಫಸ್ಟ್ 1 ವರ್ಷ ಸ್ಪ್ರೇ ಮಾಡಿದ್ರು ಅಂದ್ರೆ ಪದೇ ಪದೇ ಅವರು ನಮ್ಗೆ ಮತ್ತೆ ಮತ್ತೆ ಅವರೇ ಕಾಲ್ ಮಾಡಿ ಈ ವರ್ಷನು ಕೂಡ ಬಂದು ಸ್ಪ್ರೇ ಮಾಡಿಕೊಡಿ ಅಂತ ನಮ್ ಪೈಲಟ್ಸ್ಗಳಿಗೆ ಹೇಳಿ ಅವ್ರು ಬಂದು ಕರ್ಕೊಂಡು ಸ್ಪ್ರೇ ಮಾಡ್ತಿದ್ರೆ. ಮತ್ತೆ ಇದರಿಂದ ಅವರು ಹೊಲ ಎಲ್ಲ ದೂರ ಇರುತ್ತೆ, ಅಲ್ಲಿಗೆ ಬ್ಯಾರಲ್ಗಳ್ಗಟ್ಲೆ ನೀರು ತಗೋಗುವಂತ ಇದು ತೊಂದರೆ ತಪ್ಪದು ಅಂತ ಹೇಳಿದ್ದಾರೆ. ಮತ್ತೆ ಅವ್ರು ತುಂಬಾ ಖುಷಿಯಾಗಿದ್ದಾರೆ ಇದರಿಂದ. ಮತ್ತೆ ಒಂದೇ ಸಲ ಒಬ್ಬರು ರೈತರು ದೊಡ್ಡರದ್ದು ರೈತರು ಇರ್ತಾರೆ, 100 ಎಕರೆ 200 ಎಕರೆ ಇರುತ್ತೆ, ಅಂಥವ್ರಿಗೆ ಒಂದೆರಡು ದಿನದಲ್ಲಿ ಸ್ಪ್ರೇ ಮಾಡೋಕೆ ಆಗ್ತಿರಲ್ಲ. ಈ ಡ್ರೋನಲ್ಲಾದರೆ 100 ಎಕರೆ ಇದ್ರೂ ಸಹ ನಾವು ಒಂದು 2 ದಿನದಲ್ಲಿ ಸ್ಪ್ರೇನನ್ನು ಮಾಡ್ಬೋದು. ಈಗ ಉದಾಹರಣೆ ತಮ್ಮ ಒಂದು ಕ್ಯಾಲ್ಕುಲೇಟ್ ಪ್ರಕಾರ ಅಥವಾ ಲೆಕ್ಕದ ಪ್ರಕಾರ 1 ಎಕರೆಗೆ ನಾವು ಸಾಮಾನ್ಯವಾಗಿ ಈಗ ನಾವು ಮ್ಯಾನ್ಯುವಲ್ ಆಗಿ ಸ್ಪ್ರೇ ಮಾಡಿದಾಗ ಜೊತೆಗೆ ಡ್ರೋನನ್ನು ನಾವು ಬಳಕೆ ಮಾಡಿ ಸಿಂಪರಣೆ ಮಾಡುವಾಗ ಖರ್ಚು ವೆಚ್ಚದಲ್ಲಿ ಏನಾದರೂ ಉಳಿತದ ಅನ್ನೋದು ಒಂದು ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಹೇಗೆ? ಹಾಂ ಸರ್, ಅಂದರೆ ಡ್ರೋನಿಂದ ನಾವು ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಅಂದರೆ ಕಂಪ್ಯಾರಿಟಿವ್ಲಿ. ಬಟ್ ನಾವು ಈ ಡ್ರೋನ್, ನಾನು ಮೊದಲೇ ಹೇಳ್ದಂಗೆ ನಾವು ಡ್ರೋನ್ ಸ್ಪ್ರೇಗೆ ನಮ್ಮದು ಡೋಸೇಜ್ ಏನಿರುತ್ತೆ ಎಕರೆಗೆ ಆ ಡೋಸೇಜಲ್ಲಿ 80%ನ ಹಾಕಿ ನಾವು ಈ ಡ್ರೋನ್ಗೆ ಸ್ಪ್ರೇ ಮಾಡಿದ್ರು ಸಹ ಆಗುತ್ತೆ. ಇದರಿಂದ ನಮಗೆ ಎಣ್ಣೆಯಲ್ಲಿ ಸ್ವಲ್ಪ ಏನು ಖರ್ಚು ಉಳಿತಾಯ ಆಗುತ್ತೆ, ಅದು ನಮಗೆ ಈ ಡ್ರೋನ್ನ ಸ್ಪ್ರೇ ಮಾಡಿ ಬರುವಂತಹ ಖರ್ಚಿಗೆ ಮ್ಯಾಚ್ ಆಗುತ್ತೆ ಸರ್. ಉದಾಹರಣೆಗೆ ಈಗ ನಾವು ಬ್ಯಾಕ್ ಸ್ಪ್ರೇಯರ್ ಅಥವಾ ಈ ಗನ್ ಪಂಪ್ನ ಯೂಸ್ ಮಾಡಿದಾಗ ಅದಕ್ಕೆ ಪೆಟ್ರೋಲ್ ಬೇಕಾಗ್ತದೆ, ಆಯಿಲ್ ಹಾಕಬೇಕಾಗ್ತದೆ, ನೀರು ಎತ್ತವನಿಗೆ ಅವನಿಗೆ ಒಂದು ಬಾಡಿಗೆ ಕೊಡಬೇಕಾಗ್ತದೆ, ಜೊತೆ ಹೊಡೆಯವನಿಗೂ ಕೂಡ ಒಂದು ಕೂಲಿ ಸೇರಿಸಬೇಕಾಗ್ತದೆ. ಎಣ್ಣೆ ರೋಗದೆಣ್ಣೆ ಏನೋ ತಂದಿರ್ತೀವಲ್ಲ ಆ ಎಣ್ಣೆಯಲ್ಲೂ ಸಹ ನಾವು ಉಳಿಸ್ಬೋದು ಸರ್. ಇದರಲ್ಲಿ 80% ಎಣ್ಣೆ ಹಾಕಿದ್ರೆ ಸಾಕು. ನಾವು ಒಂದು ಎಕರೆಗೆ 100 ml ರೆಕಮೆಂಡೇಶನ್ ಇತ್ತು ಅಂದರೆ ಡ್ರೋನ್ ಸ್ಪ್ರೇ ಮಾಡ್ತಿದ್ದೀವಿ ಅಂದರೆ 80 ml ಹಾಕಿ ಕೂಡ ನಾವು ಸ್ಪ್ರೇಮನ್ನು ಮಾಡ್ಬೋದು ಒಂದು ಎಕರೆಗೆ. ಅಂದ್ರೆ ಎಣ್ಣೆ ಅಂಶ ನಾವು ಎಷ್ಟು ಶಿಫಾರಸು ಮಾಡ್ತಾರೆ ಅಷ್ಟೇ ಶಿಫಾರಸು ಮಾಡ್ಬೇಕಾ ಸಾಮಾನ್ಯವಾಗಿ ನಾವು ಮಾಮೂಲಿಯಾಗಿ ಸ್ಪ್ರೇ ಮಾಡುವಾಗ, ಹಾಗೇನೆ ಈ ಡ್ರೋನ್ ಅಲ್ಲಿ ಸಿಂಪರಣೆ ಮಾಡುವಾಗ ಎಷ್ಟು ಪ್ರತಿ ಲೀಟರ್ ನೀರಿಗೆ ಅಂತ ಅಷ್ಟೇ ಹಾಕ್ಬೇಕಾ ಅಥವಾ ಎಣ್ಣೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ಬೇಕು? ಇಲ್ಲ ಸರ್, ಇದಕ್ಕೆ ನಾನು ಹೇಳ್ದಂಗೆ ನ್ಯಾಪ್ಸ್ಯಾಕ್ ಸ್ಪ್ರೇ ಸ್ಪ್ರೇ ಮಾಡ್ತಿದ್ದು ಮಾಡಿದಾಗ ಎಕರೆಗೆ 100 ml ಶಿಫಾರಸು ಮಾಡಿದ್ರೆ ನಾವು ಡ್ರೋನ್ ಇಂದ ಸ್ಪ್ರೇ ಮಾಡಬೇಕಾದ್ರೆ ಎಕರೆಗೆ 80 ml ನಾವು ಶಿಫಾರಸು ಮಾಡಿದ್ರೆ ಸಾಕು ಸರ್, 20% ನಾವು ಉಳಿತಾಯನ ಮಾಡ್ಬೋದು. ಸಚಿನವರೇ, ಈಗ ಮುಂಗಾರು ಹಂಗಾಮು ಸ್ಟಾರ್ಟ್ ಆಗಿದೆ, ರೈತ ಬಾಂಧವರು ಬೆಳೆಯನ್ನು ಹಾಕಿದ್ದಾರೆ, ಹತ್ತಿ ಆಯಿತು, ತೊಗರಿ ಆಯಿತು, ಮೆಣಸಿನಕಾಯಿ ಆಯಿತು, ಡ್ರೋನ್ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮನ್ನು ಹೇಗೆ ಸಂಪರ್ಕ ಮಾಡಬೇಕು? ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಪೈಲಟ್ಸ್ಗಳದ್ದು ಕೂಡ ನಂಬರ್ನ ಕೊಡ್ತೀವಿ ಅವ್ರಿಗೆ, ನಾನೇನಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಮ್ಮ ಇಫ್ಕೋ ಸಂಸ್ಥೆಯಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಡೀಲರ್ಸ್ಗಳಿರ್ತಾರೆ ಪ್ರತಿಯೊಂದು ಮುಖ್ಯ ಮುಖ್ಯ ಹಳ್ಳಿಗಳಲ್ಲಿ ಅಥವಾ ಇದರಲ್ಲಿ ಟೌನ್ಗಳಲ್ಲಿ ನಮ್ಮ ಡೀಲರ್ಸ್ ಇರ್ತಾರೆ, ಅವರನ್ನು ಸಹ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ರೈತರಿಗೆ ಸಿಗೋ ಥರ ಮಾಡಿಕೊಡ್ತಾರೆ. ಒಳ್ಳೆಯದು ಕೇಳಿದ್ರಲ್ಲ ರೈತ ಬಾಂಧವರು, ಇದುವರೆಗೆ ಇತ್ತೀಚೆಗೆ ಡ್ರೋನ್ ತಂತ್ರಜ್ಞಾನದಿಂದ ನಾವು ಈ ರಾಸಾಯನಿಕ ಸಿಂಪರಣೆ ಮಾಡುವಂತಹ ಒಂದು ಪದ್ಧತಿ ಜಾಸ್ತಿ ಪ್ರಚಲಿತಕ್ಕೆ ಬರ್ತಾ ಇದೆ, ಕೇಂದ್ರ ಸರ್ಕಾರಗಳಾಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ಡ್ರೋನನ್ನು ಬಳಸಿ ಪರಿಣಾಮಕಾರಿಯಾಗಿ ರಾಸಾಯನಿಕವನ್ನು ಸಿಂಪರಣೆ ಮಾಡಬಹುದು ಎಂಬಂಥ ಒಂದು ವಿಚಾರವನ್ನು ಕೂಡ ಅಲ್ಲಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇತ್ತೀಚೆಗೆ ಪ್ರಾತ್ಯಕ್ಷಿಕೆಯ ಮೂಲಕ ನಮ್ಮ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ರೈತ ಬಾಂಧವರಿಗೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಬಂದು ಅದರ ಸಿಂಪರಣೆ ವಿಧಾನ ಆಗಿರ್ಬೋದು ಪ್ರಾತ್ಯಕ್ಷಿಕೆಯ ಮೂಲಕ ಈ ಡ್ರೋನ್ ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದಾರೆ. ತಾವು ತಮಗೆ ಬೇಕಾದಂತಹ ಒಂದು ಡ್ರೋನ್ ತಂತ್ರಜ್ಞಾನವನ್ನು ನಿಮ್ಮ ಸಮೀಪದ ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಜೊತೆಗೆ ಖಾಸಗಿ ಕಂಪನಿಗಳಲ್ಲೂ ಕೂಡ ಅಥವಾ ರೈತ ಉತ್ಪಾದಕ ಕಂಪನಿಗಳಲ್ಲೂ ಕೂಡ ಅಲ್ಲಲ್ಲಿ ಡ್ರೋನ್ಗಳನ್ನು ಇಟ್ಟುಕೊಂಡು ಬಾಡಿಗೆ ಆಧಾರಿತ ಕಾರ್ಯಕ್ರಮದಡಿಯಲ್ಲಿ ತಾವು ಅದನ್ನು ನೀಡ್ತಾ ಇದ್ದಾರೆ. ಆದ್ದರಿಂದ ಒಂದು ಸಮಯ, ನೀರಿನ ಪ್ರಮಾಣ, ಲೇಬರ್ ಖರ್ಚು ಇತ್ಯಾದಿ ಖರ್ಚುಗಳನ್ನು ನಾವು ತಗ್ಗಿಸ್ಬೇಕಪ್ಪ ಅಂತಂದ್ರೆ ಅನಿವಾರ್ಯವಾಗಿ ನವೀನ ತಂತ್ರಜ್ಞಾನಗಳ ಕಡೆ ಹೋಗಬೇಕಾಗ್ತದೆ. ಆದ್ದರಿಂದ ರೈತ ಬಾಂಧವರು ಈ ಡ್ರೋನ್ ತಂತ್ರಜ್ಞಾನವನ್ನು ಬಳಸಿ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರುವುದರ ಜೊತೆಗೆ ಆದಾಯವನ್ನು ವೃದ್ಧಿಸಿಕೊಳ್ಬೇಕಂತ ಹೇಳ್ತಾ ಮಾಹಿತಿ ನೀಡಿದಂತಹ ಸಚಿನ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹಾಗಾದರೆ ಬನ್ನಿ ಈಗ ಮಳೆಗಾಲದಲ್ಲಿ ಜಾನುವಾರುಗಳಿಗೆ ಬರುವಂತಹ ಆರೋಗ್ಯ ಸಮಸ್ಯೆಗಳು ಹಾಗೂ ನಿರ್ವಹಣಾ ಕ್ರಮಗಳ ಕುರಿತು ಡಾಕ್ಟರ್ ವಿಶ್ವಾಸ್ ಅವರೊಡನೆ ಮಾಹಿತಿಯನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಯುವತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಸಾಕಷ್ಟು ಕಾಯಿಲೆಗಳು ನಮ್ಮ ಜಾನುವಾರು ಸಾಕಾಣಿಕೆದಾರರಿಗೆ ಎದುರಾಗ್ತಿದೆ. ಏನೆಲ್ಲ ಕಾಯಿಲೆಗಳು ಈ ಸಂದರ್ಭದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಆಗಿರ್ಬೋದು, ಮಳೆಗಾಲದ ಆರಂಭದಲ್ಲಿ ಅಥವಾ ಮಳೆಗಾಲದ ನಂತರದಲ್ಲಿ ಏನೇನು ಕಾಯಿಲೆಗಳು ಸಾಮಾನ್ಯವಾಗಿ ನಮ್ಮ ಸಾಕು ಪ್ರಾಣಿಗಳಾದಂತಹ ಎತ್ತು ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಜೊತೆ ಕುರಿ ಆಗಿರ್ಬೋದು, ಬೇರೆ ಬೇರೆ ಪ್ರಾಣಿಗಳಿಗೆ ಬರುವಂಥದ್ದು ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಯಾವ್ಯಾವ ಕಾಯಿಲೆಗಳು ಬರ್ತವೆ, ಲಾಭದಾಯಕ ಹೈನುಗಾರಿಕೆಗೆ ಅಥವಾ ಪ್ರಾಣಿ ಸಾಕಾಣಿಕೆ ಒಂದು ಉದ್ಯಮವಾಗಿ ರೈತ ಬಾಂಧವರಿಗೆ ಕೈ ಹಿಡಿಬೇಕಪ್ಪ ಅಂತಂದ್ರೆ ರೈತ ಬಾಂಧವರು ಏನು ಗಮನವನ್ನು ಹರಿಸಬೇಕು, ಯಾವ ರೀತಿಯಾಗಿ ನಿರ್ವಹಣೆಯನ್ನು ಮಾಡಿದರೆ ಒಳ್ಳೆಯ ಲಾಭವನ್ನು ಪಡ್ಕೋಬಹುದು ಎಂಬಂತಹ ಒಂದು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಭಾರತೀಯ ಪಶು ಚಿಕಿತ್ಸಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನ ಪ್ರಧಾನ ವಿಜ್ಞಾನಿಗಳಾದಂತಹ ಡಾಕ್ಟರ್ ಕೆ ಎನ್ ವಿಶ್ವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ಹಾಗೇನೆ ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹೇಳಿ ಸರ್, ಮಳೆಗಾಲ ಆರಂಭ ಆಗ್ತಾ ಇದೆ, ತಾವು ಪ್ರಧಾನ ವಿಜ್ಞಾನಿಗಳಾಗಿದ್ದೀರಿ, ನಮ್ಮ ರಾಯಚೂರಿಗೆ ಬಂದು ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ರೈತ ಬಾಂಧವರಿಗೆ ಗ್ರಾಮ ಮಟ್ಟದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೀರಿ. ಮಳೆಗಾಲದಲ್ಲಿ ಬರುವಂತಹ ಪ್ರಮುಖ ಕಾಯಿಲೆಗಳು, ಯಾವ್ಯಾವ ಪ್ರಾಣಿಗಳಿಗೆ ಸಮಸ್ಯೆಗಳು ಉಲ್ಬಣ ಆಗ್ತವೆ ಅಂತ ಹೇಳಿದೆ? ಈಗ ಮಳೆಗಾಲದಲ್ಲಿ ಮೂಲತಃವಾಗಿ ಯಾವುದು ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳಂತೂ ಅದು ಸುಮಾರಾಗಿ ಆಗ್ತವೆ. ಅದರಲ್ಲಿ ಮುಖ್ಯವಾಗಿ ಈಗ ಒಂದು ಬರುತ್ತೆ, ಗಂಟಲು ಬೇನೆ ಅಥವಾ ಗಳಲಿ ರೋಗ ಅಂತ ಹೇಳ್ತಾರೆ, ಇಂಗ್ಲಿಷ್ ನಲ್ಲಿ ಹಿಮೋರಜಿಕ್ ಸೆಪ್ಟಿಸಿಮಿಯಾ ಎಚ್ಎಸ್ ಅಂತ ಹೇಳ್ತಾರೆ. ಈ ಕಾಯಿಲೆಯಲ್ಲಿ ಏನಾಗುತ್ತಂದ್ರೆ ಮುಖ್ಯವಾಗಿ ಅವುಗಳಲ್ಲಿ ಹಸು ಎಮ್ಮೆಗಳಿಗೆ ತುಂಬಾ ಜ್ವರ ಬರುತ್ತೆ, ಜೊತೆಗೆ ಅದರಲ್ಲಿ ಗಂಟಲು ಊದ್ಕೊಳ್ಳುತ್ತೆ, ಗಂಟಲು ಬಾವು ಅಂತ ಕರೀತಾರೆ ಇದಕ್ಕೆ. ಇದು ಹಸುಗಳಿಗಿಂತ ಎಮ್ಮೆಗಳಲ್ಲಿ ತುಂಬಾ ಜಾಸ್ತಿ. ಈ ಕಾಯಿಲೆ ಬಂದಾಗ ಅವುಗಳಿಗೆ ನಾವು ಸರಿಯಾದ ಚಿಕಿತ್ಸೆಯನ್ನು ಕೊಡಿಸಬೇಕು. ಈಗ ಯಾವುದೇ ಪಶುವೈದ್ಯಕೀಯ ಆಸ್ಪತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಚಿಕಿತ್ಸೆ ಸಿಗುತ್ತೆ. ಅದರ ಜೊತೆಗೆ ನಾವು ಇದನ್ನು ತಡೆಗಟ್ಟಲಿಕ್ಕೆ ಮೇನ್ ಆಗಿ ಒಂದು ಲಸಿಕೆ ಇದು ಎಚ್ ಎಸ್ ವ್ಯಾಕ್ಸಿನ್ ಅಂತ ಸಿಗುತ್ತೆ. ಆ ವ್ಯಾಕ್ಸಿನ್ ಅನ್ನು ನಾವು ಪ್ರತಿ ವರ್ಷ ಮುಂಗಾರಿಗಿಂತ ಮುಂಚೆ ಮಾಡಿಸಬೇಕು ಪ್ರಾಣಿಗಳಿಗೆ. ನಾವು ಮೇದಲ್ಲಿ ಹಾಕಿ ಮೇ ತಿಂಗಳಲ್ಲಿ ಹಾಕ್ಸ್ಬೇಕು, ಅದನ್ನು ಮೇನ್ ಆಗಿ ಮೇ ತಿಂಗಳಲ್ಲಿ ಹಾಕ್ಸ್ಬೇಕು. ಅದ ನಂತರ ನಾವು ಅದನ್ನು ಮೂಲತಃವಾಗಿ ಈಗ ಕರುಗಳು 6 ತಿಂಗಳ ವಯಸ್ಸಿನಲ್ಲಿ ಆ ಸುಮಾರಿಗೆ ಮೊದಲನೇದಾಗಿ ಹಾಕ್ಸ್ಬೇಕು. ಅದರ ನಂತರ ಪ್ರತಿ ವರ್ಷ ಇದನ್ನು ರಿಪೀಟ್ ಮಾಡ್ತಾನೆ ಇರಬೇಕು, ಎವ್ರಿ ಇಯರ್ ನಾವು ರಿಪೀಟ್ ಮಾಡ್ತಾ. ಹೇಳಿದ್ರೆ ತಾವು ಗಂಟಲು ಬೇನೆ ಈ ಮುಂಗಾರು ಪೂರ್ವದಲ್ಲಿ ಬರ್ತದೆ, ಮೇ ತಿಂಗಳಲ್ಲಿ ಇದನ್ನು ರೈತ ಬಾಂಧವರು ಚಿಕಿತ್ಸೆಯನ್ನು ಕಡ್ಡಾಯವಾಗಿ ಹಾಕಬಹುದು ಅಂತ, ಮುಖ್ಯವಾಗಿ ಎಮ್ಮೆಗಳಲ್ಲಿ. ಇದು ನಮ್ಮ ಆಕಳು ಹಿಂಡುವ ಅಥವಾ ಹಾಲಿಂಡುವ ಆಕಳುಗಳಲ್ಲಿ, ಎಮ್ಮೆಗಳಲ್ಲಿ ಅಥವಾ ಈ ಒಂದು ಎತ್ತುಗಳಲ್ಲಿ ಕಂಡು ಬರಬಹುದಾ? ಇಲ್ಲ, ಎಲ್ಲ ಪ್ರಾಣಿಗಳಲ್ಲೂ ಬರುತ್ತೆ, ಮತ್ತೆ ಎತ್ತುಗಳಲ್ಲಾಗಲಿ ಆಕಳುಗಳಲ್ಲಾಗಲಿ ಅಥವಾ ಎಮ್ಮೆಗಳಲ್ಲೂ ಎಲ್ಲರಲ್ಲೂ ಕಂಡು ಬರುತ್ತೆ ಅದು. ಆದರೆ ಇದು ಎಮ್ಮೆಗಳಲ್ಲಿ ತುಂಬಾ ಜಾಸ್ತಿ ಅದನ್ನು. ಬಟ್ ಅದಕ್ಕೆ ಅವರು ಕುಳು ಆಗಿರಲಿ ಎತ್ತು ಆಗಿರಲಿ ಅದಕ್ಕೆ ಅವರು ಲಸಿಕೆ ಕಡ್ಡಾಯವಾಗಿ ಹಾಕ್ಸ್ಲೇಬೇಕು. ಪ್ರತಿ ಲಕ್ಷಣಗಳು ಹೇಗಿರ್ತವೆ ರೈತ ಬಾಂಧವರು ಯಾವುದನ್ನು ನೋಡಿ ಇದು ಗಂಟಲು ಬೆನ್ನೆ ಬಂದಿದೆ ಅದಂತ ಅವರು ತಮ್ಮ ಐಡೆಂಟಿಫಿಕೇಶನ್ ಅನ್ನು ಹೇಗೆ ಮಾಡ್ಕೋಬಹುದು ಅಂತ ಹೇಳಿದ್ರೆ ರೈತ ಬಾಂಧವರು ತಮ್ಮ ಕ್ಷೇತ್ರ ಮಟ್ಟದಲ್ಲಿ ಈಗ ಅದಕ್ಕೆ ಮೂಲತಃವಾಗಿ ಏನಾಗುತ್ತಂದ್ರೆ ಅವುಗಳಲ್ಲಿ ಫಸ್ಟ್ ಮೊದಲೇ ನಾನು ಹೇಳಿದಾಗೆ ಅದರಲ್ಲಿ ಗಂಟಲಿನಲ್ಲಿ ಊದ್ಕೊಳ್ಳುತ್ತೆ, ಗಂಟಲಲ್ಲಿ ಬಾವು ಇರುತ್ತೆ, ಅದ್ರ ಜೊತೆಗೆ ಅವಕ್ಕೆ ಉಸಿರಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ. ಆಮೇಲೆ ಅವರೆಲ್ಲ ಬಾಯಿಂದ ಮತ್ತೆ ಮೂಗಿನಿಂದ ಎಲ್ಲ ಇದು ಎಲ್ಲ ಬರ್ತಾ ಇರುತ್ತೆ. ಸೊ ಇದು ಮುಖ್ಯವಾದ ಲಕ್ಷಣ. ಅದ್ರ ಜೊತೆಗೆ ಅದಕ್ಕೆ ಜ್ವರ ಬಂದಿರುತ್ತೆ, ಮತ್ತೆ ಅದೇನು ಹುಲ್ಲು ಗಿಲ್ಲಿ ಏನು ಏನು ತಿನ್ನೋದು ಮಾಡೋದಿಲ್ಲ. ಸೊ ಇವೆಲ್ಲಗಳಿಂದ ಮುಖ್ಯವಾದ ಲಕ್ಷಣ. ಆ ಲಕ್ಷಣ ನೋಡಿಕೊಂಡು ಅವರು ಆಸ್ಪತ್ರೆಗೆ ತಗೊಂಡೋದ್ರೆ ಪಶು ಆಸ್ಪತ್ರೆಗೆ. ಇದು ಹೇಗೆ ಹಾಲಿನ ಇಳುವರಿ ಪ್ರಮಾಣ ಕಡಿಮೆ ಆಗುತ್ತೋ ಅಥವಾ ಏನು ಸಾವು ಸಂಭವಿಸಬಹುದಾ ಹೇಗೆ ಗಂಟಲು ಬೇನೆ? ಇದಕ್ಕೆ ನಾವು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಕೊಡಲಿಲ್ಲ ಅಂದ್ರೆ ಆ ಪ್ರಾಣಿಗಳು ಸತ್ತು ಕೂಡ ಹೋಗ್ಬೋದು. ಯಾಕಂದ್ರೆ ಇದನ್ನು ಒಂಥರ ಅಕ್ಯೂಟ್ ಡಿಸೀಸ್ ಅಂದ್ರೆ ಇಮಿಡಿಯೇಟ್ ಆಗಿ ಇದರ ಒಂದು ಸಿಂಪ್ಟಮ್ಸ್ ಬಂದು ಪ್ರಾಣಿಗಳು ಸಾಯೋ ಚಾನ್ಸಸ್ ಕೂಡ ಇರುತ್ತೆ. ಅದನ್ನು ತಡೆಗಟ್ಟಬೇಕಂದ್ರೆ ನಾವು ಅದನ್ನ ಲಸಿಕೆಯನ್ನು ಮಾಡಿಸಲೇಬೇಕು ಕಡ್ಡಾಯವಾಗಿ. ಅದು ಒಂದು ಲಸಿಕೆ ನಮ್ಮ ಪಶು ಚಿಕಿತ್ಸಾಲಯದಲ್ಲಿ ಸಿಗ್ತದೆ, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ? ಹೌದೌದು, ಎಲ್ಲ ಪಶು ಚಿಕಿತ್ಸಾ ಆಸ್ಪತ್ರೆಗಳಲ್ಲಿ ಇದು ಉಚಿತವಾಗಿ ಸಿಗುತ್ತೆ. ಉಚಿತವಾಗಿ ಸಿಗುತ್ತೆ ಇದು ಲಸಿಕೆ. ವಿಶ್ವಾಸ ಅವರು ಈಗ ಹೇಳಿ ಜೊತೆಗೆ ಗಂಟಲು ಬೇನೆ ಜೊತೆಗೆ ಮತ್ತಾವ ಒಂದು ಡಿಸೀಸ್ಗಳು ಅಥವಾ ರೋಗಗಳು ಈ ಮಳೆಗಾಲ ಸಂದರ್ಭದಲ್ಲಿ? ಇದನ್ನ ಬಿಟ್ಟು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಲುಬಾಯಿ ರೋಗ ಅದು ಒಂದು ಸಾಮಾನ್ಯವಾದ ಕಾಯಿಲೆ ಎಲ್ಲ ಹಸುಗಳಲ್ಲಿ ಎಮ್ಮೆಗಳಲ್ಲಿ. ಇತ್ತೀಚೆಗೆ ಅದು ತುಂಬಾ ಇತ್ತೀಚೆಗೆಲ್ಲ ಮುಂಚಿತನೂ ಇದೆ ಅದು. ಅವುಗಳ ಬಾಯಿಯಿಂದ ಎಲ್ಲ ಜೊಲ್ಲು ಮತ್ತು ಕೆಲವು ಸಲ ಗಾಯ ಆಗಿ ರಕ್ತ ಕೂಡ ಬರ್ತಿರುತ್ತೆ. ಆಮೇಲೆ ಆ ಪ್ರಾಣಿಗಳ ಕಾಲುಗಳಲ್ಲೂ ಕೂಡ ಗಾಯಾಗಿರುತ್ತೆ, ಅದರಿಂದ ಅವಕ್ಕೆ ಓಡಾಡೋಕ್ಕೂ ಆಗುತ್ತೆ, ಸರಿಯಾಗಿಲ್ಲ, ಅವು ಕುಗ್ಗುಂಡಿರ್ತವೆ. ಅದು ಒಂದು ಮೇನ್ ಲಕ್ಷಣ. ಅದ್ರ ಜೊತೆಗೆ ತುಂಬಾ ಜ್ವರ ಇರುತ್ತೆ, ಅದು ಒಂದು ಮುಖ್ಯವಾದ ಲಕ್ಷಣ. ಇದರಲ್ಲಿ ಅದನ್ನ ನಾವು ಎಲ್ಲೆಲ್ಲಿ ಅದಕ್ಕೆ ಗಾಯ ಆಗಿರುತ್ತೆ ಅದನ್ನ ನಾವು ಪಶು ಆಸ್ಪತ್ರೆ ತಗೊಂಡ್ರೆ ಅದನ್ನೆಲ್ಲ ಪೂರ್ತಿ ವಾಶ್ ಮಾಡಿ ಅದಕ್ಕೆ ಒಂದು ಪೊಟಾಸಿಯಂ ಪರ್ಮಾಂಗನೇಟ್ ಅಂತ ಒಂದು ಸೊಲ್ಯೂಷನ್ ಬರುತ್ತೆ. ಆ ಸೊಲ್ಯೂಷನ್ ಅದಕ್ಕೆ ಇದು ಕಾಲಿಂದೆಲ್ಲ ವಾಶ್ ಮಾಡ್ತಾರೆ, ಅಂದ್ರೆ ಮುಂದೆ ಇದು ಇನ್ಫೆಕ್ಷನ್ ಅದಾಗಿದಾಗೆ. ಆದ್ರೆ ಇದಕ್ಕೆ ಎಸ್ಪೆಷಲಿ ಇದಕ್ಕೆ ಈ ರೋಗಕ್ಕೆ ಕಾಲುಬಾಯಿ ರೋಗಕ್ಕೆ ಇದಕ್ಕೆ ಲಸಿಕೆ ತುಂಬಾ ಇಂಪಾರ್ಟೆಂಟ್. ಸೊ ಈ ಲಸಿಕೆಯನ್ನು ನಾವು ಕರುಗಳು ಅರೌಂಡ್ 4 ತಿಂಗಳಿಂದ 6 ತಿಂಗಳು ಆ ವಯಸ್ಸಿನಲ್ಲಿ ನಾವು ಮೊದಲೇ ಲಸಿಕೆ ಹಾಕ್ಸ್ಬೇಕು. ಅದ್ರ ನಂತರ ನಾವು ಪ್ರತಿ ವರ್ಷ ಪ್ರತಿ 6 ತಿಂಗಳಿಗೆ ಒಂದ್ಸಲ ನಾವು ಲಸಿಕೆ ಹಾಕ್ಸ್ತಾನೆ ಇರಬೇಕು. ಯಾಕಂದ್ರೆ ಈ ಲಸಿಕೆಯ ಒಂದು ಎಫೆಕ್ಟ್ ಅಥವಾ ಇದ್ರ ಪರಿಣಾಮ 6 ತಿಂಗಳು ಮಾತ್ರ ಇರುತ್ತೆ. ಅದರಿಂದ ನಾವು ಪ್ರತಿ 6 ತಿಂಗಳಿಗೆ ಒಂದ್ಸಲ ತಪ್ಪದೇ ಈ ರೋಗಕ್ಕೆ ನಾವು ಲಸಿಕೆನ ಹಾಕ್ಸಲೇಬೇಕಾಗುತ್ತೆ. ಕಾಲುಬಾಯಿ ರೋಗಕ್ಕೆ ಅಥವಾ ಮಳೆಗಾಲದಲ್ಲಿ ಇದು ಜಾಸ್ತಿ ಬರ್ತದೆ, ಇದಕ್ಕೆ ಕಾರಣ ಏನಂತ ಹೇಳ್ತೀರಿ? ಇದಕ್ಕೆ ಮೇನ್ಲಿ ಬಿಕಾಸ್ ಯಾಕಂತಂದ್ರೆ ಬಿಕಾಸ್ ಆಫ್ ಈಗ ಹೊರಗಡೆ ಹೋದಾಗ ಅವುಗಳಲ್ಲೆಲ್ಲ ನೀರು ಕೆಸರು ಎಲ್ಲ ಇರುತ್ತೆ, ಅದರಲ್ಲಿ ಓಡಾಡಿದಾಗ ಅವುಗಳಿಗೆಲ್ಲ ಒಂದು ಆರ್ಗಾನಿಸಮ್ಗೆ ಹೋಗಿ ಗ್ರೋ ಆಗ್ಲಿಕ್ಕೆ ಇದೊಂದು ಒಳ್ಳೆ ಒಳ್ಳೆ ರೋಗಗಳು ಬರ್ತವೆ, ಅದರಿಂದ ಇವುಗಳದ್ದು ಇನ್ನೂ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಇವಳಿಂದ. ಆದ್ರಿಂದ ಈ ಒಂದು ನಾವು ಮುನ್ನೆಚ್ಚರಿಕೆ ಕ್ರಮನ ನಾವು ತುಂಬ ವಹಿಸಲೇಬೇಕಾಗುತ್ತೆ ಇದಕ್ಕೆ. ಅಂದ್ರೆ ಇದು ವಾಸಿಯಾಗುವಂತ ಕಾಯಿಲೆ ಹೇಗೆ? ಇದು ವಾಸಿಯಾಗುವ ಕಾಯಿಲೆನೆ, ಆದರೆ ಇದು ಇದಕ್ಕೆ ಇದರಿಂದ ನಮಗೆ ಮೇನ್ ಎಫೆಕ್ಟ್ ಎಲ್ಲಿ ಬರುತ್ತೆ ಅಂದರೆ ಹಾಲಿನ ಪ್ರೊಡಕ್ಷನ್ ತುಂಬ ಕಡಿಮೆ ಆಗ್ಬಿಡುತ್ತೆ. ಯಾವುದೇ ಪ್ರಾಣಿಗೂ ಅದು ಕಾಲುವೈ ರೋಗ ಬರ್ತಿದ್ದಂಗೆ ಮೊದಲಿಂದ ನಾವೇನು ನಾವು ನೋಡ್ತೀವಿ ಅಂತಂದರೆ ಹಾಲಿಂದ ಉತ್ಪಾದನೆ ಗಣನೀಯವಾಗಿ ಕಡಿಮೆ ಆಗುತ್ತೆ. ಸೊ ಇದನ್ನು ನಾವು ತಡೆಗಟ್ಟಬೇಕಂದ್ರೆ ನಾವು ಇದನ್ನ ಇವೆಲ್ಲ ಗೊರಸುಗಳಲ್ಲಿ ಒಂದು ಗಾಯಗಳಾಗಿರ್ತದೆ, ಅದು ನಡಲಿಕ್ಕೆ ಆಗಿರೋದಿಲ್ಲ, ಅದು ಕಿತ್ತು ಹೋಗಿರ್ತದೆ, ಅದು ಹಂಗೆ ಓಡಾಡ್ತಿರ್ತದೆ. ಹೌದೌದು, ಅದು ಮೇನ್ ಲಕ್ಷಣ ಇದರಲ್ಲಿ. ಈಗ ಇನ್ನೊಂದು ನೀಲಿ ನಾಲಿಗೆ ಈ ಸಮಯದಲ್ಲಿ ಅದು ಕುರಿಗಳಲ್ಲಿ ಬರುತ್ತೆ, ನೀಲಿ ನಾಲಿಗೆ ರೋಗ ಅಂತ. ಅದರಲ್ಲಿ ಕೂಡ ಇದೇ ರೀತಿಯೇ ಆಗಿ ಇದರಲ್ಲಿ ಅದ್ರ ಕೂಡ ತುಂಬ ಚಿಹ್ನೆಗಳು ಬರ್ತಾವೆ ಅದರಲ್ಲಿ. ಮೇನ್ ಆಗಿ ಅವುಗಳಲ್ಲಿ ಕೂಡ ತುಂಬ ಜ್ವರ ಇರುತ್ತೆ ಅವುಗಳಲ್ಲಿ. ಅದರಲ್ಲೂ ಕೂಡ ಬ್ಲೂ ಟ್ಯಾಂಗ್ ವ್ಯಾಕ್ಸಿನ್ ಕೂಡ ಅದನ್ನ ಮಾಡಿಸ್ತದೆ. ಅದರಲ್ಲಿ ಎಲ್ಲೆಲ್ಲಿ ಕುರಿ ಸಾಗಾಣಿಕೆದಾರರು ಹೆಚ್ಚಿಗೆ ಇರುತ್ತಾರೋ ಆ ಪ್ರದೇಶದಲ್ಲಿ ಅದಕ್ಕೆ ಲಸಿಕೆಗಳು ಅವೈಲೇಬಲ್ ಇದೆ. ಸೊ ಅದನ್ನ ನಾವು ಪ್ರಶಾಸ್ತ್ರದಿಂದ ತೆಗೆದುಕೊಂಡು ಅದನ್ನ ಮಾಡಿಸಬಹುದು. ಅದನ್ನ ತಾವು ಹೇಳಿದ್ರಿ, ಗಂಟಲು ಬೇನೆ ರೋಗ ಆಗಿರಬಹುದು, ಜೊತೆಗೆ ಕಾಲು ಬೇನೆ ರೋಗ ಆಗಿರಬಹುದು, ಈ ರೋಗವನ್ನ ಚಿಕಿತ್ಸೆ ಪ್ರತಿ ವರ್ಷನೂ ಕೂಡ ರೈತ ಬಂದು ಹಾಕ್ಸ್ಬೇಕಾ ಹೇಗೆ? ಹೌದು, ಹಾಕ್ಸ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ಸಲ ಹಾಕ್ಸ್ಬಿಟ್ರೆ ಆಗೋಯ್ತಪ್ಪ ಇಲ್ಲ, ಇದನ್ನ ಹಾಕ್ಸ್ಲೇಬೇಕಾಗುತ್ತೆ. ಅದರಲ್ಲಿ ಈಗ ಇತ್ತೀಚೆಗೆ ಇನ್ನೊಂದು ಹೊಸ ರೋಗ ಬಂದಿದೆ, ಯಾವುದು? ಚರ್ಮ ಗಂಟು ರೋಗ ಅಂತ. ಆ ಚರ್ಮ ಗಂಟು ರೋಗ ಬಂದಾಗ ಅವುಗಳ ಮೈಯಲ್ಲೆಲ್ಲ ಒಂಥರ ಗಂಟು ತರ ಆಗುತ್ತೆ ಸ್ಕಿನ್ನಲ್ಲಿ, ಅವ್ರ ಚರ್ಮದಲ್ಲಿ. ಇದನ್ನ ತಡೆಗಟ್ಟಲಿಕ್ಕಾಗಿ ನಾವೀಗ ಇತ್ತೀಚೆಗೆ ಒಂದು ಮೊದಲನೇದಾಗಿ ನಮ್ಮ ಸರ್ಕಾರದ ವತಿಯಿಂದ ಕೋಟ್ ಪಾಕ್ಸ್ ವ್ಯಾಕ್ಸಿನ್ ಅಂತ ಅದನ್ನ ಉಪಯೋಗಿಸಿದ್ರದನ್ನ. ಮುಂಚೆ ಇದು ಒಂದು ಚಿಕಿತ್ಸೆ, ಒಂದು ಚುಚ್ಚುಮದ್ದು ಇರಲಿಲ್ಲ. ಆಮೇಲೆ ಇತ್ತೀಚೆಗೆ ಭಾರತೀಯ ಪಶು ಚಿಕಿತ್ಸಾ ಸಂಸ್ಥೆ ಮತ್ತು ಇನ್ನೊಂದು NRC ಕ್ವೈನ್ ಅಂತ ಒಂದು ಇಸಾರ್ ಇದೆ, ಎರಡು ಇನ್ಸ್ಟಿಟ್ಯೂಟ್ಗಳು ಸೇರಿಕೊಂಡು ಒಂದು ಇದಕ್ಕಂತಾನೆ ಇದು ಸ್ಪೆಸಿಫಿಕ್ ಆಗಿ ಒಂದು ಹೊಸ ಲಸಿಕೆಯನ್ನು ಉತ್ಪಾದನೆ ಮಾಡಿದ್ದಾರೆ, ಇದನ್ನು ಇದರಿಂದ ಸಂಶೋಧನೆ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾವು ಹಾಕ್ಸ್ಬೋದು, ಇದು ಎಲ್ಲ ಆಸ್ಪತ್ರೆಗಳಲ್ಲಿ ಅವೈಲೇಬಲ್. ಈಗ ವಿಶ್ವಾಸ್ ಅವರು, ಈಗ ಗಂಟು ಬೇನೆ ರೋಗ ಇದು ಹೆಚ್ಚಾಗಿ ನಮ್ಮ ಆಕಳುಗಳಲ್ಲಿ ಮತ್ತೆ ಎತ್ತುಗಳಲ್ಲಿ ಕಂಡು ಬರ್ತದೆ, ಯಾಕೆ? ಹೌದು, ಇದು ಯಾವುದೇ ಒಂದು ವೈರಸ್ ಆಗಲಿ ಅಥವಾ ಯಾವುದೇ ಒಂದು ಇದರಲ್ಲಿ ಅವುಗಳಿಗೆ ಒಂದು ಸ್ಪೆಸಿಫಿಕ್ ಆಗಿ ಇದಿರುತ್ತೆ. ಅಂದ್ರೆ ಅಂದು ಇಂಥ ಪ್ರಾಣಿಗಳಲ್ಲಿ ಅವುಗಳಿಗೆ ಬೆಳೀಲಿಕ್ಕೆ ಏನು ಬೇಕು ಅದು ವಾತಾವರಣ ಅವುಗಳಲ್ಲಿ ಮಾತ್ರ ಇರುತ್ತೆ. ಅದರಿಂದ ಪ್ರತಿಯೊಂದಕ್ಕೂ ಒಂದೊಂದು ಹೋಸ್ಟ್ ಸ್ಪೆಸಿಫಿಸಿಟಿ ಇರುತ್ತೆ. ಹಾಗಾಗಿ ಇವುಗಳಲ್ಲಿ ಆಕಳುಗಳಲ್ಲಿ ಮತ್ತು ಎತ್ತುಗಳಲ್ಲಿ ಇದು ಮುಖ್ಯವಾಗಿ ಇದು ಕಂಡು ಬರುತ್ತೆ. ಗಂಟು ರೋಗ ಇದು ಪ್ರಾಣಿಯಿಂದ ಪ್ರಾಣಿಗೆ ಅಥವಾ ಇದು ಸ್ಪ್ರೆಡ್ ಆಗುತ್ತಾ ಹೇಗೆ, ಸಾಂಕ್ರಾಮಿಕ ಹೇಗೆ? ಇದು ಮುಖ್ಯವಾಗಿ ಈ ನೊಣ ಮತ್ತು ಸೊಳ್ಳೆಗಳಿಂದ ಬರುತ್ತೆ. ಆಮೇಲೆ ಈವನ್ ಉಣ್ಣೆಗಳಿಂದ ಕೂಡ ಹರಡುತ್ತೆ. ಅವುಗಳಿಂದ ಈಗ ನಾವು ಎಲ್ಲಿ ಹಸುಗಳ ಕರುಗಳನ್ನ ನಾವು ಇಲ್ಲಿ ಕಟ್ತೀವೋ ಇವು ನೊಣ ಸೊಳ್ಳೆ ಬರದಂಗೆ ನಾವು ನೋಡಿಕೊಂಡ್ರೆ ಸ್ವಲ್ಪ ನಾವು ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ನಾವು ತಡೆಗಟ್ಬೋದು. ಸೊ ಮೇನ್ ಆಗಿ ಈಗ ಏನಾದರೂ ಟಿಕ್ಸ್ ಅಂದ್ರೆ ಉಣ್ಣೆಗೆ ಅಂತ ಏನಾದ್ರೆ ಅದಕ್ಕೊಂದು ಔಷಧಿ ಹಾಕಿ ಅದನ್ನ ನಾವು ಸ್ವಲ್ಪ ಇದನ್ನ ಒಂದರಿಂದ ಒಂದು ಕಾರ್ಡ್ನ ನಾವು ತಡೆಗಟ್ಟಬಹುದು. ರೋಗಗ್ರಸ್ತ ಆಕಳುಗಳನ್ನ ಅಥವಾ ಪ್ರಾಣಿಗಳನ್ನ ಈ ಒಂದು ಅದನ್ನ ಬೇರ್ಪಡಿಸೋದು ಸಪರೇಟ್ ಆಗಿ ಏನಾದರೂ ಆರೈಕೆ ಮಾಡ್ಕೋಬೇಕು. ಹೌದೌದು, ಯಾಕಂದ್ರೆ ಇದರಿಂದಾನೇ ನಾವು ಮುಖ್ಯವಾಗಿ ಒಂದರಿಂದ ಒಂದು ಹರಡಿಕೆ ಇದಂತ ಏನಿಲ್ಲ, ಇದು ಯಾವುದೇ ಕಾಯಿಲೆ ಆಗಲಿ ಆ ಕಾಯಿಲೆ ಚಿಹ್ನೆ ಬರ್ತಿದ್ದಾಗ ಅದನ್ನ ಸಪರೇಟ್ ಆಗಿ ಮಾಡೋದು, ಅಂದ್ರೆ ಅದನ್ನ ಉಳಿದ ಹಿಂಡಿನಿಂದ ಪ್ರತ್ಯೇಕಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ನಾವು ಸುಮಾರು ಪ್ರಮಾಣದಲ್ಲಿ ಒಂದಕ್ಕಿಂತ ಒಂದು ಹರಡನ್ನ ನಾವು ತಡೆಗಟ್ಟಬಹುದು. ಮುಖ್ಯವಾಗಿ ರೋಗಗ್ರಸ್ತ ಪ್ರಾಣಿಗಳನ್ನ ಈಗ ಆರೋಗ್ಯವಂತ ಪ್ರಾಣಿ ಜೊತೆ ನಾವು ಸೇರಿಸಿ ಅದನ್ನ ಮೇಯಿಸೋದಾಗಿರ್ಬೋದು, ಅದನ್ನ ಕಟ್ಟಿ ಹಾಕೋದಾಗಿರ್ಬೋದು, ಇದನ್ನು ಮಾಡಬಾರ್ದು. ಅದು ಮುಖ್ಯವಾಗಿ ನಾವು ತೆಗೆದುಕೊಳ್ತಾ ಒಂದು ಇದು ಮುನ್ನೆಚ್ಚರಿಕೆ ಕ್ರಮ. ಏನ್ ಹೇಳ್ತೀವಿ ಸರ್ ಮತ್ತೆ ಈ ಸಾಕು ಪ್ರಾಣಿಗಳಿಗೆ ಈ ಮಳೆಗಾಲದ ಸಂದರ್ಭದಲ್ಲಿ? ಮಳೆಗಾಲ ಸಂದರ್ಭದಲ್ಲಿ ಇನ್ನೂ ಈ ಸಂದರ್ಭದಲ್ಲಿ ಅಂತಲ್ಲ, ಈಗ ಸುಮಾರಾಗಿ ಇನ್ನೊಂದು ಬರುತ್ತೆ, ಅದು ಒಂದು ಬ್ರುಸಲೋಸಿಸ್ ಅಂತ, ಅದೊಂದು ಕಂದು ರೋಗ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಈ ರೋಗ ನಾವು ತಡೆಗಟ್ಟಬೇಕಂದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಅವುಗಳಲ್ಲಿ ಯಾವುದು ಗರ್ಭ ಧರಿಸಿದ ಆಕಳುಗಳಲ್ಲಿ ಅದರಲ್ಲಿ ಗರ್ಭಪಾತ ಆಗೋ ಚಾನ್ಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಅವುಗಳ ಅನಿಮಲ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಅಂದ್ರೆ ನಮಗೆ ಅದು ಹಸುಗೆ ಕರುಣೆ ಇರಲ್ಲ, ಅಂದ್ರೆ ನ್ಯಾಚುರಲಿ ಇದು ಯಾರು ಹೈನು ಉದ್ಯಮ ಮಾಡೋರಿಗೆ ಅದೊಂದು ನಷ್ಟ ಉಂಟು ಮಾಡೋದು. ನಮ್ಮ ಗ್ರಾಮೀಣ ಭಾಗದಲ್ಲಿ ಅದು ಕಂದಾಗ್ತಪ್ಪ ಅಂತಂದ್ರೆ ಇಲ್ಲ ಅದು ಗ್ರಹಣದಲ್ಲಿ ಆಗಿದೆ, ಅದು ಯಾವುದೇ ಒಂದು ಅಮಾವಾಸ್ಯೆಯಲ್ಲಿ ಏನೋ ಆಗಿದೆ, ಈ ತರ ಒಂದು ಮೂಢನಂಬಿಕೆ ಇದೆ ಇನ್ನು. ಅದು ಬರೋದು ಈ ರೀತಿ ಒಂದು ಇದು ಆಕ್ಚುಲಿ ಬ್ರುಸೆಲ್ಲಾ ಬಾರ್ಟಸ್ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಆ ಬ್ಯಾಕ್ಟೀರಿಯಿಂದ ಬರುತ್ತೆ. ಅದನ್ನ ತಡೆಗಟ್ಟಲಿಕ್ಕಂತ ವ್ಯಾಕ್ಸಿನ್ ಇರುತ್ತೆ, ಅದಕ್ಕೊಂದು ಲಸಿಕೆ ಇದೆ. ಇದನ್ನ ಲಸಿಕೆಯನ್ನ ಮುಖ್ಯವಾಗಿ ಹೆಣ್ಣು ಕರಳಲ್ಲಿ ಹಾಕ್ಸ್ಬೇಕು. ಇದಕ್ಕೆ ನಾವು ಗಂಡು ಕರಳಲ್ಲಿ ಹಾಕ್ಸೋದಿಲ್ಲ, ಇದುವರೆಗೆ ಹೆಣ್ಣು ಕರಳಲ್ಲಿ ಮಾತ್ರ ಅವುಗಳಿಗೆ ಅರೌಂಡ್ 4 ತಿಂಗಳು ಏಜ್ ನಲ್ಲಿ ನಾವು ಹಾಕ್ಸ್ಬೇಕಾಗುತ್ತೆ. ಅಂದ್ರೆ ಸಣ್ಣ ಪ್ರಾಥಮಿಕ ಹಂತದಲ್ಲಿ ಒಂದು 4 ತಿಂಗಳು 5 ತಿಂಗಳ ಕರು ಇರುತ್ತದೆ, ಹೆಣ್ಣು ಕರು ಅವಾಗ ಹಾಕ್ಸ್ಬಿಟ್ರೆ ಅವುಗಳನ್ನು ಅದರಿಂದ ರಕ್ಷಣೆ ಕೊಡುತ್ತೆ. ಅದಕ್ಕೆ ವಿಶ್ವಾಸ ಅವರು, ಈಗ ಮುಖ್ಯವಾಗಿ ಪ್ರಾಣು ಸಾಕಾಣಿಕೆ ನಮ್ಮ ನಾಗರಿಕತೆಯಿಂದ ಕೂಡ ಬಂದಿರುವಂತಹ ಒಂದು ಪ್ರಮುಖ ಉದ್ಯಮ, ಇದು ರೈತ ಬಾಂಧವರಿಗೆ ಇತ್ತೀಚೆಗೆ ಲಾಭದಾಯಕವಾಗಿ ಅದೊಂದು ಉದ್ಯಮ ರೂಪದಲ್ಲಿ ಬೆಳೆಸಿಕೊಂಡಿದೆ. ಏನ್ ಹೇಳಕ್ ಇಷ್ಟಪಡ್ತೀರಿ ರೈತ ಬಾಂಧವರಿಗೆ, ಆರೋಗ್ಯಕರವಾದಂತಹ ಒಂದು ಪ್ರಾಣಿ ಸಾಕಾಣಿಕೆಯಿಂದ ರೈತ ಬಾಂಧವರು ಯಾವ ರೀತಿಯಾಗಿ ತಮ್ಮ ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದೆ? ಈಗ ನಾವು ಕೃಷಿ ಜೊತೆಗೆ ಹೈನುಗಾರಿಕೆ ಇವೆರಡು ಒಂದಕ್ಕೊಂದು ಪೂರಕವಾದ ಇದು. ನಾವು ಈಗ ರೈತ ಇದು ಕೇವಲ ಕೃಷಿಯನ್ನೇ ನಂಬಿಕೊಂಡಿರೋದಕ್ಕಾಗಲಿಲ್ಲ, ಅದೇ ರೈತ ಕೇವಲ ಹೈನುಗಾರಿಕೆ ನಂಬಿಕೊಂಡಿರಕ್ಕಾಗಲ್ಲ. ಅವರಿಗೆ ಈಗ ರೈತರಿಗೆ ಲಾಭದಾಯಕವಾಗಿರಬೇಕಂದ್ರೆ ಎರಡನ್ನು ನಾವು ಕಂಪೋಸಿಟ್ ಅಂದ್ರೆ ದಟ್ಸ್ ಕಾಲ್ಸ್ ಇದು ಕಂಪೋಸಿಟ್ ಫಾರ್ಮಿಂಗ್ ಉಪಕಸಬು ಕೂಡ ಮುಖ್ಯವಾಗುತ್ತೆ. ಅವಾಗ ಈಗ ನಾವು ಒಂದರಲ್ಲಿ ನಷ್ಟ ಆದ್ರೆ ಇನ್ನೊಂದರಲ್ಲಿ ಆದ್ರೆ ಲಾಭ ಆಗುತ್ತೆ, ಇದರಲ್ಲಿ ನಷ್ಟ ಅದರಲ್ಲಿ ಲಾಭ ಆಗುತ್ತೆ. ಆಮೇಲೆ ನಾವೇನು ಕೃಷಿಯಿಂದ ಬಂದಿರೋ ಉತ್ಪನ್ನಗಳನ್ನು ನಾವು ಪ್ರಾಣಿಗಳಿಗೆ ತಿನ್ನಿಸ್ಬೋದು, ಅದೇ ರೀತಿ ಪ್ರಾಣಿ ಗೊಬ್ಬರನ ನಾವು ಕೃಷಿ ಉಪಯೋಗಕ್ಕಂತ ಉಪಯೋಗಿಸ್ಬೋದು. ಹಾಗಾಗಿ ಸ್ಪೆಷಲಿ ಇತ್ತೀಚೆಗೆ ಹೈನುಗಾರಿಕೆಯಿಂದ ತುಂಬ ಲಾಭ ಇರುತ್ತೆ. ಆದ್ದರಿಂದ ರೈತರು ಇವುಗಳಿಗೆ ಹೈನುಗಾರಿಕೆ ಕೂಡ ಅವ್ರ ಬಗ್ಗೆ ಅದ್ರ ಕಡೆಗೆ ಗಮನ ಹರಿಸಿ ಅದನ್ನು ತಮ್ಮ ಒಂದು ಇದಾಗಿ ಉಪಯೋಗಿಸಬೇಕಾಗುತ್ತೆ ಅನ್ಕಸವಾಗಿ. ಮುಖ್ಯವಾಗಿ ಯಾಕಂತಂದ್ರೆ ಕೃಷಿಗೆ ಇದು ಪೂರಕವಾಗಿರುವಂಥದ್ದು, ನಮಗೆ ಕೃಷಿಗೆ ಬೇಕಾದಂತಹ ಒಂದು ಎತ್ತುಗಳನ್ನು ನಾವು ಇಲ್ಲಿ ಪ್ರಾಣಿ ಸಾಕಾಣಿಕೆಯಿಂದ ಜೊತೆಗೆ ಇಲ್ಲಿ ಹೈನುಗಾರಿಕೆಯಿಂದ ಮಾಡ್ಕೋಬಹುದು. ಕೃಷಿಗೆ ಬೇಕಾದಂತಹ ಒಂದು ಗೊಬ್ಬರವನ್ನು ಸಾವಯವ ಮಾಡಬೇಕಪ್ಪ, ಕಾಂಪೋಸ್ಟ್ ಬೇಕು ಅಂತಂದ್ರೆ ನಾವು ಆಕಳುಗಳನ್ನ ಎಮ್ಮೆಗಳನ್ನ ಈ ಪ್ರಾಣಿ ಸಾಕಾಣಿಕೆಯನ್ನು ಮಾಡ್ಕೋಬೇಕು. ಇತ್ತೀಚೆಗೆ ಸಾವಯವ ಕೃಷಿಯಲ್ಲಿ ಈಗ ಜೀವಾಮೃತ, ಬೀಜಾಮೃತ, ಗಂಜಲು ಇವುಗಳನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ಬೇಕು ಅಂತಂದ್ರೆ ಸಾವಯವ ರೀತಿಯಲ್ಲೇ ಮಾಡ್ಕೋಬೇಕು. ಪ್ರಾಣಿ ಸಾಕಾಣಿಕೆ ಬಹಳಷ್ಟು ಮುಖ್ಯವಾಗಿರುವಂತಹ ಹೌದು ಅದನ್ನ ಪ್ರಾಣಿ ಸಾಕಾಣಿಕೆಯನ್ನ ಇದನ್ನು ಕೂಡ ಅವರು ರೈತರು ನಾವು ಇದಾಗಿ ಒಂದು ಒಳ್ಳೆ ಕಸ ಉಪಯೋಗಿಸಬೇಕಂತ ನಾನು ಬೇಡ ಸರ್. ಅವರ ಜೊತೆಗೆ ಈಗ ಕೊಟ್ಟಿಗೆ ಕೂಡ ಈ ಮಳೆಗಾಲದಲ್ಲಿ ಬಹಳಷ್ಟು ಸ್ವಚ್ಛವಾಗಿಡೋದು ಮುಖ್ಯವಾದಂತಹ ಒಂದು ವಿಷಯ. ಯಾಕಂತಂದ್ರೆ ಮಳೆಗಾಲ ಇರ್ತದೆ, ಸೋರ್ತಿರ್ತದೆ ನೀರು, ಅಲ್ಲಿ ಎಲ್ಲ ಗೊಬ್ಬರಗಳು ಎಲ್ಲ ಗಲೀಜಾಗಿರ್ತದೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಕೊಟ್ಟಿಗೆ ಬಗ್ಗೆ? ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕೆ ಯಾವ ರೀತಿ ನಮಗೆ ಒಂದು ಒಳ್ಳೆ ಮನೆ ಒಳ್ಳೆ ವಾತಾವರಣ ಇರಬೇಕು ಇರುತ್ತೆ, ಅದೇ ರೀತಿಯ ಪ್ರಾಣಿಗಳಿಗೆ ಕೂಡ ಅವಶ್ಯಕತೆ ಇರುತ್ತೆ. ಎಸ್ಪೆಷಲಿ ಇನ್ನೊಂದು ರೋಗ ಬರುತ್ತೆ ಪ್ರಾಣಿಗಳಿಗೆ, ಕೆಚ್ಚಲು ಬಾವು ಅಂತ. ಅದರಿಂದ ಅದು ಮೇನ್ ಆಗಿ ಏನಕ್ಕೆ ಬರುತ್ತೆ ಅಂತಂದ್ರೆ ನಾವು ಯಾವ ಕೊಟ್ಟಿಗೆನ ನಾವು ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಅವುಗಳಿಗೆ ಇದ್ರ ಮೂಲಕ ಕೆಚ್ಚಲ ಮೂಲಕ ಇವೇನು ಬ್ಯಾಕ್ಟೀರಿಯಾಗಳು ಒಳಗೆ ಹೋಗಿ ಅದು ಕೆಚ್ಚಲು ಬಾವು ಉಂಟು ಮಾಡಕ್ಕೆ ಇದು ಮಾಡ್ತವೆ. ಆಮೇಲೆ ನಾವು ಇನ್ನೊಂದು ಹೊಸ ಕಾನ್ಸೆಪ್ಟ್ ಇದೇನು, ಇದು ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಅಂತಂದ್ರೆ ಶುದ್ಧ ಹಾಲು ಉತ್ಪಾದನೆ. ಆ ಶುದ್ಧ ಹಾಲು ಉತ್ಪಾದನೆಗೆ ಅಂತ ಮಾಡ್ಬೇಕಂದ್ರೆ ನಾವು ಫಸ್ಟ್ ನಾವೇನಾದ್ರೂ ಈಗ ಹಸುವಿನಿಂದ ಹಾಲು ಕರಿಗೋಕ್ಕಿಂತ ಮುಂಚೆ ನಮ್ಮ ಕೈ ತೊಳ್ಕೋಬೇಕು ಮೊದಲನೇದಾಗಿ. ಆಮೇಲೆ ಅದಕ್ಕೇನು ಗಾಯ ಆಗದ ರೀತಿಯಲ್ಲಿ ಸೂಕ್ಷ್ಮವಾಗಿ ಹಾಲು ಕರೆಯೋದು ಈ ರೀತಿಯಲ್ಲಿ ಮಾಡಬೇಕು. ಅದ್ರ ಜೊತೆಗೆ ನಾವು ಪೂರ್ತಿ ಎಲ್ಲಿ ನಾವು ಪ್ರಾಣಿಗಳನ್ನ ಅಲ್ಲಿ ಇಟ್ಟಿರ್ತೀವೋ ಆ ಕೊಟ್ಟಿಗೆನು ತುಂಬ ಕ್ಲೀನಾಗಿ ಇಟ್ಕೊಂಡಿರೋದು, ಅದರಿಂದನೇ ಎಷ್ಟೋ ರೋಗಗಳನ್ನ ನಾವು ತಡೆಗಟ್ಟಬಹುದು. ಸೊ ಅಂದ್ರೆ ಪ್ರಾಣಿಗಳು ಆರೋಗ್ಯವಿದ್ದಪ್ಪ ಅಂತಂದ್ರೆ ನಮಗೆ ಆಹಾರ ಅಥವಾ ಹಾಲು ಕೊಡುವಂಥದ್ದು ಹಾಲಿನ ಪ್ರಮಾಣವು ಕೂಡ ಸ್ವಚ್ಛವಾಗಿರ್ತದೆ, ಜೊತೆಗೆ ಅದು ಗುಣಮಟ್ಟದಾಗಿರುತ್ತೆ. ಹೌದು, ಅದರ ಜೊತೆಗೆ ಎಷ್ಟೋ ರೋಗಗಳು ಪ್ರಾಣಿಗಳಿಂದ ಮಮ್ಮಿ ಬರುತ್ತೆ, ಮನುಷ್ಯರು ಬರುತ್ತೆ, ಈಗ ಪ್ರಾಣಿಜನ್ಯರೋಗಗಳು. ಸೊ ಅದರಿಂದ ನಾವು ಪ್ರಾಣಿಗಳನ್ನ ಆರೋಗ್ಯವಾಗಿ ಇಟ್ಕೊಂಡ್ರದ್ರಿಂದ ನಮ್ಮನ್ನು ನಾವು ಆರೋಗ್ಯ ಇಟ್ಕೊಳ್ಳೋಕೆ ಆಗುತ್ತೆ. ಅದರಿಂದ ನಾವು ಇವೆರಡನ್ನು ನಾವು ವಿಷಯಗಳ ಮನಸ್ಸನ್ನು ಇಟ್ಕೊಂಡು ನಾವು ಪ್ರಾಣಿಗಳಿಗೂ ಒಂದು ಒಳ್ಳೆ ವಾತಾವರಣ ನಾವು ಕಲ್ಪಿಸಿಕೊಡ್ಬೇಕು, ಕಲ್ಪಿಸಿಕೊಟ್ರೆ ಅದು ಎಲ್ಲರಿಗೂ ಒಳ್ಳೇದಾಗುತ್ತೆ. ಸರಿಯಾಗಿ ಗಾಳಿ ಬೆಳಕು ನೀರು ಸಕಾಲಕ್ಕೆ ಆಗುವ ಹಾಗೆ ಅದಕ್ಕೆ ಬೇಕಾದಂತಹ ಒಂದು ವಾತಾವರಣವನ್ನ ಕಲ್ಪಿಸಿಕೊಡ್ಬೇಕು ಪ್ರಾಣಿಗಳಿಗೆ. ಹೌದು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಈಗ ಎತ್ತರವಾದಂತಹ ಒಂದು ಕೊಟ್ಟಿಗೆಯನ್ನು ವೈಜ್ಞಾನಿಕವಾಗಿ ತಮ್ಮ ವಿಜ್ಞಾನಿಗಳು ಹೇಳ್ತಾರೆ ಕೊಟ್ಟಿಗೆ ಈ ಎತ್ತರದಲ್ಲಿರಬೇಕು, ಈ ಆಕಾರದಲ್ಲಿರಬೇಕು, ಈ ದಿಕ್ಕಿಗಿರಬೇಕು ಅಂತಹದ್ದು. ಆದರೆ ಈಗ ಇತ್ತೀಚೆಗೆ ರೈತ ಬಾಂಧವರು ವೈಜ್ಞಾನಿಕವಾಗಿ ಮಾಡೋದ್ರಿಂದ ಅದಕ್ಕೆ ಕೂಲರ್ ಅನ್ನು ಅಳವಡಿಸೋದಾಗಿರ್ಬೋದು, ಅದಕ್ಕೆ ಸೊಳ್ಳೆ ಪರದೆಗಳನ್ನು ಅಳವಡಿಸೋದಾಗಿರ್ಬೋದು, ಇವೆಲ್ಲ ಮಾಡ್ತಿದ್ದಾರೆ. ಈಗ ಮೂಲತಃವಾಗಿ ಅವಕ್ಕೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಅನ್ನು ನಾವು ಕಲ್ಪಿಸಿಕೊಡ್ಬೇಕಾಗುತ್ತೆ. ನೀವು ಹೇಳಿದಾಗೆ ಈ ಎತ್ತರದ ಇದು ಕೊಟ್ಟಿಗೆ ಇರತ್ತೆ ಮಾಡೋದ್ರಿಂದ ಅದರಲ್ಲಿ ಒಂಥರ ಗಾಳಿ ಬೆಳಕು ಚೆನ್ನಾಗಿ ಬೀಳೋದ್ರಿಂದ ಅದರಿಂದ ಎಷ್ಟು ನಾವು ರೋಗಗಳನ್ನ ತಡೆಗಟ್ಟಬಹುದು. ಸೊ ಇವುಗಳನ್ನೆಲ್ಲ ಅವರು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಂಡು ಈ ರೀತಿ ಮಾಡಬೇಕಾಗುತ್ತೆ. ಕೊನೆಗೆ ಏನಕ್ಕೆ ಇಷ್ಟಪಡ್ತೀರಿ ಸರ್ ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ನಮ್ಮ ಸಾಕು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ತಮ್ಮ ಕಿವಿ ಮಾತು? ನಾನು ಮೂಲತಃವಾಗಿ ಏನು ಹೇಳಬೇಕಾದ ಇಷ್ಟಪಡ್ತೀನಿ ಅಂದ್ರೆ ಇವುಗಳನ್ನೆಲ್ಲ ಏನು ನಾ ಹೇಳತಕ್ಕಂಥ ರೋಗಗಳನ್ನ ತಡೆಗಟ್ಟಲಿಕ್ಕೆ ಅವರು ತಪ್ಪದೇ ಎಲ್ಲ ಯಾವುದೇ ಲಸಿಕೆಗಳನ್ನ ಮಾಡಿಸ್ಬೇಕು. ಆಮೇಲೆ ಯಾವುದೇ ಒಂದು ರೋಗ ಇತ್ತೀಚೆಗೆ ಬರ್ತಾ ಇಲ್ಲ ಅಂತ ನಾವು ಬಿಟ್ಬಿಡ್ಬಾರ್ದು. ಏನಾಗುತ್ತೆ ಅದು ಇತ್ತೀಚೆಗೆ ಬರದೇ ಇರ್ಬೋದು, ಆದರೆ ಒಂದು ಫಾಲಫೆ ಸಡನ್ ಒಂದಿನ ಬಂದಾಗ ಅವು ತುಂಬ ಕಷ್ಟ ಆಗುತ್ತೆ. ಅದರಿಂದ ಯಾವ್ಯಾವ ನಾವು ಸರ್ಕಾರ ಉಚಿತವಾಗಿ ಲಸಿಕೆಗಳನ್ನ ಕೊಡಿಸುತ್ತೋ ಆ ಲಸಿಕೆಗಳನ್ನ ತಪ್ಪದೇ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ಕೆ ಬಯಸಪಡ್ತೀನಿ. ಒಳ್ಳೆಯದು ಡಾಕ್ಟರ್ ವಿಶ್ವಾಸ್ ಅವರೇ, ತಾವು ಹೇಳಿದ ಪ್ರಕಾರ ಮಳೆಗಾಲದಲ್ಲಿ ಸಾಕಷ್ಟು ರೋಗಗಳು ನಮ್ಮ ಜಾನುವಾರುಗಳಿಗೆ ಬಾಧಿಸ್ತವೆ. ತಾವು ಹೇಳಿದ ಪ್ರಕಾರ ಒಂದು ಮಳೆಗಾಲದ ಮುಂಚಿತವಾಗಿ ಅಥವಾ ಮಳೆಗಾಲದ ನಂತರವಾಗಿ ಪ್ರತಿ ವರ್ಷವೂ ಕೂಡ ಶಿಫಾರಸು ಮಾಡಿದಂತಹ ಪ್ರಾಣಿಗಳಿಗೆ ಚುಚ್ಚುಮದ್ದನ್ನು ಉಚಿತವಾಗಿ ನಮ್ಮ ಪಶು ವೈದ್ಯ ಸೇವಾ ಇಲಾಖೆಯಲ್ಲಿ ಲಭ್ಯ ಇರ್ತದೆ. ಅವುಗಳನ್ನು ಬಳಸಿಕೊಂಡು ರೈತ ಬಾಂಧವರು ವೈಜ್ಞಾನಿಕವಾಗಿ ಜೊತೆಗೆ ಆರೋಗ್ಯಕರವಾದಂತಹ ಒಂದು ಪ್ರಾಣಿ ಸಾಕಾಣಿಕೆಯನ್ನು ಮಾಡಿದರೆ ನಮ್ಮ ಕೃಷಿಯ ಜೊತೆಗೆ ಉಪಕಸಬು ಪ್ರಾಣಿ ಸಾಕಾಣಿಕೆ ಏನಿದೆ ಅದು ಅತ್ಯಧಿಕ ಲಾಭವನ್ನು ತಂದುಕೊಡುವಂಥದ್ದು. ತಾವು ಹೇಳಿದ ವಿಚಾರಗಳನ್ನು ರೈತ ಬಾಂಧವರು ಗಮನಿಸ್ತಾರೆ, ಒಳ್ಳೆಯ ಹೈನುಗಾರಿಕೆಯಿಂದ ಲಾಭವನ್ನು ಪಡ್ಕೋತಾರೆ ಎಂಬಂತಹ ಒಂದು ವಿಚಾರದೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಎಲ್ಲರಿಗೂ. ಇದುವರೆಗೆ ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಬಾನುಲಿ ವರದಿಯನ್ನು ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಇಂದು ಡಿ ರಾಂಪುರ ಗ್ರಾಮದಲ್ಲಿ ಜರುಗಿದ ಸಮಾರೋಪ ಸಮಾರಂಭದಲ್ಲಿ ಡ್ರೋನ್ ಸಿಂಪರಣಾ ಯಂತ್ರದ ಕುರಿತು ಮಾಹಿತಿ ಮತ್ತು ಮಳೆಗಾಲದಲ್ಲಿ ಸಾಕುಪ್ರಾಣಿಗಳಿಗೆ ಬರುವ ಆರೋಗ್ಯ ಸಮಸ್ಯೆಗಳ ಕುರಿತು ಡಾಕ್ಟರ್ ವಿಶ್ವಾಸ್ ಅವರೊತ್ತಿಗೆ ಸಂದರ್ಶನವನ್ನು ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಸ್ತುತಿ ಅಮರೇಶ್ ಆಶಿಹಾಳ್. ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಪ್ರಗತಿ ಸ್ಪಷ್ಟವಾಗಿದೆ, ಸಾಧಿಸುವುದು ಬಾಕಿ ಇದೆ, ಇನ್ನು ಹೆಚ್ಚಿನ ಪ್ರಯತ್ನ ಮಾಡೋಣ. ಇದು ಈ ವರ್ಷದ ಘೋಷವಾಕ್ಯ. हर जोखिम से निकल कर फसल आए सुरक्षित हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಈಗ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಸಾಧಾರಣದಿಂದ ಹೆಚ್ಚಿನ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 33-34 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 78-87% ಮತ್ತು ಕನಿಷ್ಠ ಆರ್ದ್ರತೆ 55-61% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 12-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನ ಹಸಿಮಳಿ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನ ಮಾಡಬೇಕು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಇನ್ನು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವಂತಹ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಟುಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇನ್ನು ಹತ್ತಿಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಹೇಳೋದಾದರೆ ಪ್ರತಿ ಎಕರೆಗೆ 72-32 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಕೊಡಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡೆಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡೆಮಿಥಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತನೆಗೆ ಸೂಕ್ತವಾದಂತಹ ತಳಿಗಳ ಕುರಿತು ಮಾಹಿತಿಯನ್ನು ರೈತ ಬಾಂಧವರಿಗೆ ಹೇಳೋದಾದರೆ TS3R, GRG 811, GRG 152 ಈ ತಳಿಗಳನ್ನು ರೈತ ಬಾಂಧವರು ಮುಂಗಾರಿ ಹಂಗಾಮಿಗೆ ಬಳಸಬಹುದು. ಇನ್ನು ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮ ಜೈವಿಕ ಕೀಟನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತೋದ್ರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಹೆಸರನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಮೇದಿಂದ ಜೂನ್ವರೆಗೆ ಹೆಸರನ್ನು ಬಿತ್ತಬಹುದು. ಇನ್ನು ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜವನ್ನು ಬಳಸಬೇಕಾಗ್ತದೆ. ಇನ್ನು ಬೀಜೋಪಚಾರದ ಕುರಿತು ಮಾಹಿತಿಯನ್ನು ಹೇಳೋದಾದರೆ 5-6 ಕಿಲೋಗ್ರಾಂ ಬೀಜಕ್ಕೆ ರೈಸೋಬಿಯಂ 200 ಗ್ರಾಂ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಗೊಬ್ಬರವನ್ನು 10-20-0 ರಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನು ಬಿತ್ತುವ ಸಮಯದಲ್ಲಿ ಕೊಡಬೇಕು. 8 ಕೆಜಿ ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ಒದಗಿಸಬೇಕು. ಇನ್ನು ಹೆಸರು ಬಿತ್ತನೆಯ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 ಲೀಟರ್ ಪೆಂಡೇಮಿಥಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಕುರಿಯನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಕರುಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಜಾನುವಾರುಗಳನ್ನು ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಹಸು ಮತ್ತು ಎಮ್ಮೆ, ಎತ್ತುಗಳಿಗೆ ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆ ವಿರುದ್ಧ ಲಸಿಕೆಯನ್ನು ಹಾಕಿಸಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ರೈತ ಬಾಂಧವರೇ, ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ